ಪರಮಾತ್ಮನಮನಂತ ವೈಭವಂ ಸಮಾವೃಣೋತ್ಯಾವೃತಿಶಕ್ತಿರೇಷ ತಮೋಮಯಿ ರಾಹುರಿವಾರ್ಕಬಿಂಬಂ ಅಖಂಡ ನಿತ್ಯಾದ್ವಯಬೋಧಶಕ್ತ್ಯಾ ಪುರಂತಮಾತ್ಮನಮನಂತ ವೈಭವಂ ತಮೋಮಯಿ ರಾಹುರಿವಾರ್ಕಬಿಂಬಂ ಕಳೆದ ಶ್ಲೋಕದ ತಾತ್ಪರ್ಯ ಅನಾತ್ಮನಿ ಅಹಮಿತಿ ಮತಿಹಿ ಬಂಧನ. ತಾತ್ಪರ್ಯ ಇಷ್ಟೇ, ಅನಾತ್ಮದಲ್ಲಿ ನಾನು ಎನ್ನುವ ಬುದ್ಧಿ ಏನಿದೆಯೋ ಅದೇ ಬಂಧನ. ಅನಾತ್ಮ ಬಂಧನ ಅಲ್ಲ, ಅನಾತ್ಮದಲ್ಲಿ ನಾನು ಎನ್ನುವ ಬುದ್ಧಿ, ನಾನು ಎನ್ನುವ ಮತಿ, ನಾನು ಎನ್ನುವ ಭಾವ ಇದು ತಾತ್ಪರ್ಯ. ಈ ಅನಾತ್ಮದಲ್ಲಿ ನಾನು ಅಂತ ಭಾವ ಅಥವಾ ನಾನು ಅಂತ ಬುದ್ಧಿ ನಮ್ಗೆ ಯಾಕೆ ಮೂಡ್ತು? ಅಜ್ಞಾನ ಪ್ರಾಪ್ತ, ಅಜ್ಞಾನ ಪ್ರಾಪ್ತ, ಅಜ್ಞಾನದಿಂದಾಗಿ ನಮಗೆ ಇದು ಪ್ರಾಪ್ತವಾಗಿದೆ. ಅಜ್ಞಾನ ಅನ್ನೋ ಶಬ್ದ ಪ್ರಯೋಗ ಆದ ತಕ್ಷಣವೇ ಜೊತೆ ಜೊತೆಗೆ ಪ್ರಶ್ನೆ ಹುಡ್ತದೆ, ಯಾವ ಅಜ್ಞಾನ? ಫಿಸಿಕ್ಸ್ ಅಜ್ಞಾನ, ಕೆಮಿಸ್ಟ್ರಿ ಅಜ್ಞಾನ, ಫ್ರೆಂಚ್ ಅಜ್ಞಾನ, ಇಂಗ್ಲಿಷ್ ಅಜ್ಞಾನ ಅಂತ ನೀವು ಹೆಸರಿಸಿದ್ದಾದ್ರೆ ಅದಕ್ಕಾಗಿ ಉಪನಿಷತ್ ಬೇಕಾಗಿದೆ, ಅದಕ್ಕಾಗಿ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳಿವೆ, ಅಲ್ಲಿ ಹೋಗಿ ಅಜ್ಞಾನ ಕಳ್ಕೊಂಬಂತೆ. ಸೊ ಒನ್ ನೀಡ್ ಟು ಆನ್ಸರ್, ನಾವು ಉತ್ತರ ಕೊಡಲೇಬೇಕಾಗ್ತದೆ, ಯಾವುದರ ಅಜ್ಞಾನ? ಅನಾತ್ಮವಾದ, ಜಡವಾದ, ಕ್ಷಣಿಕವಾದ, ವಿಕಾರಕ್ಕೆ ಒಳಪಟ್ಟ ಯಾವುದೋ ಒಂದು ವಸ್ತುವಿನಲ್ಲಿ ನಾನು ಅಂತ ಬುದ್ಧಿ ಇರಬೇಕಾದ್ರೆ ಭಾರಿ ದೊಡ್ಡ ಅಪರಾಧ. ನಾನು ಚೈನು, ನಾನು ಮನೆ, ನನ್ನ ಕಾರಲ್ಲ ನಾನೇ ಕಾರು, ನನ್ನ ಫೋಟೋ ಅಲ್ಲ ನಾನೇ ಫೋಟೋ. ಆಫ್ಟರ್ ಆಲ್ ಯಕ್ಕಶ್ಚಿತವಾದಂಥ ಒಂದು ಅನಾತ್ಮ ವಸ್ತು, ಜಡ ವಸ್ತು. ಇದರಲ್ಲಿ ನಾನನ್ನು ಬುದ್ಧಿ ಹುಟ್ಟಬೇಕಾದ್ರೆ ಏನಂತ, ನಾನೇ ಫೋಟೋ, ನಾನೇ ಕಾರು, ಏನು ಕಾರಣ ಇರಬಹುದು? ಅಜ್ಞಾನ ಒಂದು ಹೊರತುಪಡಿಸಿ ಆ ವಸ್ತುವನ್ನ ವಸ್ತುವಾಗಿ ಇಟ್ಟು ಅನ್ಯಥಾ ನಾನು ಯಾರು ಎನ್ನುವ ಎಚ್ಚರ ನನಗಿದ್ದದ್ದಾದರೆ ಅದರಲ್ಲಿ ನಾನು ಅನ್ನೋ ಬುದ್ಧಿ ನನಗೆ ಹುಟ್ಟುವ ಸಾಧ್ಯತೆನೇ ಇಲ್ಲ. ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ನಾನು ಅನ್ನೋ ಬುದ್ಧಿ ಹುಟ್ಟುತ್ತೋ ಇದರರ್ಥ ನಾನುವಿನ ಬಗ್ಗೆ ನನಗೆ ಎಚ್ಚರ ಇಲ್ಲ. ಈ ಚೈನು ನನ್ನ ಕತ್ತಿಗೆ ಬರುವ ಮೊದಲು ನಾನಿದ್ದೆ, ಈ ಚೈನು ಈಗ ನನ್ನ ಕೊರಳು ಇದ್ದಾಗ ಕೂಡ ನಾನು ಇದನ್ನು ಬಿಟ್ಟುಕೊಟ್ಟು ಬೇರೆನೆ ಇದ್ದೀನಿ, ಚೈನು ಕಳೆದು ಹೋದರೆ ನಾನು ಕಳ್ಕೊಂಡು ಆಗಲಿಲ್ಲ, ನಾನು ಇದ್ದೇ ಇದ್ದೀನಿ ಅನ್ನುವ ಈ ಎಚ್ಚರ ನನಗಿದ್ದದ್ದಾದರೆ ಚೈನಿನಲ್ಲಿ ನಾನು ಚೈನು ಅನ್ನೋ ಭಾವ ಮೂಡೋದಿಲ್ಲ. ನಮಗೆ ಮೂಡಿಲ್ಲ ನೋಡಿ, ಯಾವ ಅನಾತ್ಮದಲ್ಲಿಯೂ ಕೂಡ ಎಕ್ಸೆಪ್ಟ್ ಒಂದು ಶರೀರ ಒಂದು ಬಿಟ್ಟರೆ ಬೇರೆ ಇನ್ನು ಯಾವ ಪದಾರ್ಥ ಯಾವುದರಲ್ಲಿಯೂ ಕೂಡ ನಾನು ಅನ್ನೋ ಬುದ್ಧಿ ನನಗೆ ಹುಟ್ಟಿಲ್ಲ. ಯಾಕೆಂದ್ರೆ ಅವು ಇಲ್ಲದೆ ಹೋದ್ರೂ ನಾನು ಇದ್ದೇನೇನೋ ಹೆಚ್ಚು ನನಗಿದ್ದೇ ಇರ್ತದೆ. ಹಾಗೆಯೇ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ನಾನು ಎನ್ನುವ ಬುದ್ಧಿ ನಮಗೆ ಹುಟ್ಟಿದ್ದಾದರೆ ಏನು ಕಾರಣ ಇರಬಹುದು? ಇವುಗಳನ್ನು ಹೊರತುಪಡಿಸಿ ನಾನು ಯಾರು ಅನ್ನುವ ಎಚ್ಚರ ನನಗಿಲ್ಲ, ಅದನ್ನು ಅಜ್ಞಾನ ಅಂತ ಕರಿತೀವಿ. ಸುಮ್ಮನೆ ಅಜ್ಞಾನ ಅಂತ ಹೇಳಬಾರ್ದು. ಇವೆಲ್ಲವುಗಳನ್ನು ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ಭಾವನೆಗಳು, ಈ ಅನಿಸಿಕೆಗಳು, ಈ ತಿಳುವಳಿಕೆಗಳು, ಇವೆಲ್ಲವುಗಳನ್ನು ಬಿಟ್ಟು ನಾನೊಬ್ಬನು ಬೇರೆ ಇದ್ದೇನೆ, ಎಚ್ಚರ ಮಾತ್ರವಾಗಿದ್ದೇನೆ ಅನ್ನುವ ಎಚ್ಚರ ನನಗಿಲ್ಲ, ಅದನ್ನು ಅಜ್ಞಾನ ಅಂತ ಕರೀತಾರೆ. ಫಿಸಿಕ್ಸ್ ಜ್ಞಾನ ಆದಷ್ಟಕ್ಕೆ ಈ ಅಜ್ಞಾನ ಹೋಗೋದಿಲ್ಲ, ಕೆಮಿಸ್ಟ್ರಿ ಜ್ಞಾನ ಆದಷ್ಟಕ್ಕೆ ಈ ಅಜ್ಞಾನ ಹೋಗೋದಿಲ್ಲ. ಯಾವ ಜ್ಞಾನವನ್ನು ಹೊಂದಿದರೂ ಈ ಅಜ್ಞಾನ ಹೋಗೋದಿಲ್ಲ. ಹೋಗಿಲ್ಲ, ಹೋಗೋದಿಲ್ಲ. ಹಾಗೆ ಹೇಗೆ ಕಳ್ಕೊಂಬುದು ಈ ಬಂಧನವನ್ನ? ಯಾವುದರ ಬಗ್ಗೆ ಎಚ್ಚರ ತಪ್ಪಿದೆಯೋ ಅದರ ಬಗ್ಗೆ ನನಗೆ ಪರಿಪೂರ್ಣವಾದ ಜ್ಞಾನ ಇರಬೇಕು. ಜ್ಞಾನ ಕರ್ಮದ ಆಯ್ದುಕೊಳ್ಳುವಿಕೆಯಲ್ಲಿ ಪುರುಷ ಸ್ವಾತಂತ್ರ್ಯತೆ ಇದೆ. ಜ್ಞಾನದ ಮೇಲೆ ನಮಗೆ ಯಾವ ಸ್ವಾತಂತ್ರ್ಯತೆಯೂ ಇಲ್ಲ. ಇದನ್ನು ನಾನು ಮಧ್ಯಾಹ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೆ, ಈಗ ಪುನಃ ನಾನು ಹೇಳ್ತಾ ಇದ್ದೆ. ಜ್ಞಾನವು ಸ್ವತಂತ್ರ, ಮಧ್ಯಾಹ್ನ ಹೇಳೋ ಪ್ರಯತ್ನ, ಫಲವು ಸ್ವತಂತ್ರ. ಹಾಗೆ ಇಲ್ಲಿ ಜ್ಞಾನವು ಸ್ವತಂತ್ರ, ಕರ್ಮ ಪರತಂತ್ರ. ಜ್ಞಾನ ಅನವಲಂಬಿತ, ಕರ್ಮ ಅವಲಂಬಿತ. ಕರ್ಮ ಪುರುಷತಂತ್ರ, ಜ್ಞಾನ ಸ್ವತಂತ್ರ. ಪುರುಷನ ಯಾವ ಪಾತ್ರವೂ ಇಲ್ಲ. ನಾನು ಬಟ್ಟೆಯನ್ನಾದರೂ ನೋಡಬಹುದು, ನಾನು ತಿಂಡಿಯನ್ನಾದರೂ ತಿನ್ನಬಹುದು, ನಾನು ಸಂಗೀತವನ್ನಾದರೂ ಕೇಳಬಹುದು, ಇದು ಪುರುಷನ ಸ್ವಾತಂತ್ರ್ಯತೆಯಲ್ಲಿ ಇದೆಯೋ ಇಲ್ಲ? ಹೌದಾ? ವೆರಿ ಗುಡ್. ಈ ಕೆಂಪು ಬಟ್ಟೆಯ ಜ್ಞಾನವಾದ ನಂತರ ಇದನ್ನು ಬಿಳಿದನ್ನಾಗಿ ಅರ್ಥ ಮಾಡ್ಕೊಳಿಕ್ ಬರ್ತದ? ಈ ಕೆಂಪು ಬಟ್ಟೆಯನ್ನ ಬಿಳಿಯನ್ನಾಗಿ ಆಗಲಿ ಅಥವಾ ಒಂದು ಶರ್ಟ್ ಅನ್ನಾಗಿ ಆಗಲಿ ಅಥವಾ ಒಂದು ಕೋಟ್ ಅನ್ನಾಗಿ ಆಗಲಿ ನಾನು ಇದನ್ನ ಅರ್ಥಿಸಿಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಕೆಂಪು ಬಟ್ಟೆ, ಇದು ಜ್ಞಾನ, ನಿನ್ನ ಪುರುಷಾರ್ಥಕ್ಕೆ ಒಳಪಡೋದಿಲ್ಲ. ಸ್ವರೂಪದ ಜ್ಞಾನ, ನಾನು ಯಾರು ಎನ್ನುವ ಜ್ಞಾನ ಸ್ವತಂತ್ರವಾಗಿ. ಆಚಾರ್ಯ ಆಗಲಿ ಅಥವಾ ಉಪನಿಷತ್ ಉಪದೇಶವಾಗಲಿ, ಅದು ಬರೀ ದಿಕ್ಕು ತೋರಿಸ್ತದೆ. ದಿಕ್ಕು ಹಿಡ್ಕೊಂಡು ಕೂತ್ರೆ ಮುಂದೆ ಪ್ರಯಾಣನೇ ಆಗೋದಿಲ್ಲ. ಯಾಕೋ ನೀನು ಹಿಡ್ಕೊಂಡು ಕೂತೊಂಡಿಯ, ಮೈಲುಗಳನ್ನೇ ಹಿಡ್ಕೊಂಡು ಕೂತೊಂಡಿಯ. ಅಲ್ಲಿ ಬರ್ದಿದ್ದಾರೆ ನೋಡ್ರಿ, ಬೆಂಗಳೂರು 400 ಕಿಲೋಮೀಟರ್ ಅಂತ ಬರ್ದಾರೆ. ಬೆಂಗಳೂರು ಅಂತ ಬರ್ದಾರೋ ಇಲ್ಲೋ? ಹೌದು ಬರ್ದಾರೆ. ಮತ್ತೆ ಬೆಂಗಳೂರು ಇದೆ, ಬೆಂಗಳೂರು ಅಲ್ಲಿ ಬರ್ತಿದ್ದಾರೆ ನೋಡ್ರಿ ಬೆಂಗಳೂರು. ಇಲ್ಲ ಇಲ್ಲ, ಬೆಂಗಳೂರಿಗೆ ಹೋಗಲಿಕ್ಕೆ ನಿನಗೆ ಒಂದು ಸೂಚನೆ ಫಲಕ ಇಲ್ಲಿಂದ ಶುರು ಆಗ್ತದೆ, ತುಮಕೂರಿನಿಂದ ಸ್ಟಾರ್ಟ್ ಆಗ್ತದೆ. ಏನು ಹೆಸರು? ರಾಮಯ್ಯ, MS ರಾಮಯ್ಯ ಮೆಡಿಕಲ್ ಕಾಲೇಜ್. MS ರಾಮಯ್ಯ ಮೆಡಿಕಲ್ ಕಾಲೇಜ್ ತುಮಕೂರಿನಿಂದ ಪ್ರಾರಂಭ, 70 ಕಿಲೋಮೀಟರ್ ಮುಂಚೆ ಅದಕ್ಕೆ ಮಾರ್ಗ. MS ರಾಮಯ್ಯ ಏನಂದ್ರೆ ಮೆಡಿಕಲ್ ಕಾಲೇಜ್. MS ರಾಮಯ್ಯ ಮೆಡಿಕಲ್ ಡಾಕ್ಟರ್ ಅಲ್ಲ ಅವನು, MS ರಾಮಯ್ಯ ಮೆಡಿಕಲ್ ಕಾಲೇಜ್. ಆ ದಿಕ್ಸೂಚಿಯನ್ನು ತೋರಿಸಾರೆ, ಇದರರ್ಥ ಅದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲ. ಎಕ್ಕಡಿಗೆ ತೋರಿಸ್ಯಾರ? ಹೋಗು ಅಕ್ಕಡಿಗೆ ಹೋಗು. ಹೇ ಮತ್ತೆ ತೋರಿಸ್ಯಾರ? ಮತ್ತೆ ಅಕ್ಕಡಿಗೆ ತೋರಿಸ್ಯಾರ? ಅಕ್ಕಡಿ ಹೋಗು. ಮತ್ತೆ ಅಕ್ಕಡಿ ಕೊನೆಗೆ ಸೂಚನಾ ಫಲಕ ಹೋಗಿಲ್ಲದೇನೆ ಒಂದು ಬಿಲ್ಡಿಂಗ್ ಮೇಲೆ ಬರೀತಾರೆ MS ರಾಮಯ್ಯ ಮೆಡಿಕಲ್ ಕಾಲೇಜ್. ಮತ್ತೆ ಹೋಗ್ತೀಯ? ಇಲ್ಲಿ ಎಲ್ಲೂ ಸೂಚನಾ ಫಲಕನ ಇಲ್ಲದ, ಇನ್ ಮತ್ತೆ ಎಲ್ಲಿ ಹೋಗ್ಬೇಕಿನ್ನ? ಪ್ರಯಾಣ ಸ್ತಬ್ಧವಾಗಿ. ಅದಕ್ಕೆ ಸ್ವರೂಪದ ಜ್ಞಾನ, ಸ್ವಸ್ವರೂಪದ ಜ್ಞಾನ. ಈ ಸೂಚನಾ ಫಲಕಗಳನ್ನ ಪ್ರಮಾಣ ಅಂತ ಕರೀತಾರೆ. ಈ ಪ್ರಮಾಣಗಳನ್ನ ಪ್ರಯೋಗ ಮಾಡುವ ಕಲೆ ಏನಿದೆಯೋ ಅದಕ್ಕೆ ಸಂಪ್ರದಾಯ ಅಂತ ಕರೀತಾರೆ. ಯಥಾವತ್ತ ಸಂಪ್ರದಾಯದಲ್ಲಿ ನಾವು ಈ ಪ್ರಕಾರವಾದ ಪ್ರಮಾಣಕ್ಕೆ ನಮ್ಮ ಮನಸ್ಸು ಬುದ್ಧಿಗಳನ್ನು ತೆರೆದಿಟ್ಟದ್ದೇ ಆದರೆ ಅವಶ್ಯಂ ಭಾವಿತಂ ಜ್ಞಾನಂ, ಸಂಭಾವ್ಯಂ ಜ್ಞಾನಂ, ಅವಶ್ಯಂ ಸಂಭಾವ್ಯ. ಇಷ್ಟರೊಳಗೆ ಎಲ್ಲೋ ಒಂಚೂರು ತಪ್ಪಿದ್ರೆ ಸೂಚನಾ ಫಲಕ ನೋಡಿದೆ ಕೆಳಗಡೆ 400 ಕಿಲೋಮೀಟರ್ ಅಂತ ಬರೆದಿದ್ರು, ಅಲ್ಲೇ ಅರ್ಧ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಟ್ಟೆ, ಈಗ ನನಗೆ MS ರಾಮಯ್ಯ ಕಾಲೇಜ್ ಸಿಗ್ತದ, ನನಗೆ ICU ಸಿಗ್ತದೆ, ನನಗೆ ಕಾಲೇಜ್ ಸಿಗುದ, ನನಗೇನೂ ಆಗಿಲ್ಲ, ನಾನು ಎಚ್ಚರ ಇದ್ದೇನೆ. ಆದ್ರೆ ಸೂಚನಾ ಫಲಕಗಳನ್ನು ಯಾರೋ ಕಿತ್ತಿಟ್ಬಿಟ್ಟ, ನನಗೆ ಕಾಲೇಜ್ ಸಿಗ್ತದ, ಸಿಗೋದು. ನಾನು ಎಚ್ಚರ ಇದ್ದೇನೆ, ಸೂಚನಾ ಫಲಕವೂ ಇದೆ, ಆದ್ರೆ ಯಾರೋ ತಿರುಗಿಸಿಟ್ಬಿಟ್ಟಾರೆ. ಈಗ ನಾ ಎಲ್ಲಿ ಹೋಗ್ತೀನಿ? ವಾಪಸ್ ಹುಬ್ಬಳ್ಳಿ ಹೋಗ್ತೀನಿ. ನಾನು ಕಾಲೇಜಿಗೇನು ಹೋಗೋದಿಲ್ಲ, ವಾಪಸ್ ಹುಬ್ಬಳ್ಳಿ ಹೋಗ್ತೀನಿ. ಈ ಶಾಸ್ತ್ರೋಪದೇಶವನ್ನ ತಿರುಚಿ ಹೇಳೋರಿದ್ದಾರಲ್ವಾ, ಅವ್ರು ಹೆಂಗಿರ್ತಾರೆ? ಅವ್ರು ಹೆಂಗಿರ್ತಾರೆ ಅಂದ್ರೆ ಸೂಚನಾ ಫಲಕವನ್ನ ಉಲ್ಟ ಇಲ್ಲೇ ರೀ ಆಡಾಡ್ತಾ ಇದೆ ವೇದಾಂತ, ಬರೀ ಬೆರಳಿನ ತುದಿಯೊಳಗೆ ಮಾತಾಡ್ಕೋತ್ ಮಾತಾಡ್ಕೋತ್ ಜ್ಞಾನ ಆಗ್ಬಿಡ್ತು. ಈ ನಮೂನಿ ಹರಟೆ ಹೊಡೆಯುತ್ತೆ ನಿಮ್ಗೆ ಗೊತ್ತಿರ್ಬೇಕಷ್ಟೇ. ಈ ನಮೂನಿ ಹರಟೆ ನಮ್ ಬುದ್ಧಿಜನ ಬಾಚಾರ ಮಾಡ್ತಾರ. ಒಂದ್ಸಲ ಕಾರ್ನಲ್ಲಿ ನಾವೆಲ್ಲ ಒಂದ್ 3-4 ಜನ ಪ್ರಯಾಣ ಮಾಡ್ತಾ ಇದ್ವಿ. ಆಮೇಲೆ ನನಗೆ ಕಿವ್ಯಾಗ ಹೇಳಿದ್ರು, ನಾ ಸ್ವಲ್ಪ ಮಲಗಿಬಿಡ್ತೀನಿ ಮತ್ತೆ ನೀವು ನೀವು ಅಂತ ಕೈ ಮಾಡಿದ್ರು. ಒಂದು ರೀತಿಯಲ್ಲಿ ನೋಡಿದ್ರೆ ಹರಟೆ ಹೊಡೀರಿ ಅಂತ, ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಇಂಟ್ರಾಕ್ಷನ್ ಮಾಡ್ರಿ. ಆಮೇಲೆ ಅವ್ನು ಮಲ್ಕೊಂಡಾಗಂತ ಎಲ್ಲರಿಗೂ ಗೊತ್ತಾಯ್ತು, ಅವ್ರ ಹಿಂದೆ ಮುಪ್ಪಿನಕಾಯಿ ಸಿದ್ದೇಶ್ವರು ಅಮೃತಾನಂದ ಅವ್ರು ಕೂತಿದ್ರು, ಮುಂದ್ಗಡೆ ನಾ ಕೂತಿದ್ದೆ, ಮಧ್ಯದಲ್ಲಿ ಅವ್ರು ಮಲಗಿದ್ರು. ಸೊ ನಮ್ದು ಅವ್ರು ಮಲಗ್ಯಾರಲ್ಲ ಅಂತ ಮಾಸ್ಟರ್ ಶುರು ಆಯ್ತು ನಮ್ದು. ದೇಶ ರಾಷ್ಟ್ರ ಸಮಾಜ ಅವ್ರ ಸಬ್ಜೆಕ್ಟ್ಗಳವಲ್ಲ, ಆ ಸಬ್ಜೆಕ್ಟ್ ತಗೊಂಡು ಡಿಸ್ಕಷನ್ ಪ್ರಾರಂಭ ಆಯ್ತು. ಸಿದ್ರೂಪಾನ್ ಅಂದ್ರೆ ನೀವು ಹೇಳೋದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳ್ರಿ, ಇವರಿಗೆ ಅರ್ಥ ಆಗ್ತದೆ, ಅವ್ರದಂಗೆ ಅರ್ಥ ಆಗೋದಿಲ್ಲ ಅಂತಂದ್ರು. ಯಪ್ಪ ಅಂದ್ರೆ ಎಚ್ಚರ ಇದ್ದಾರೆ ಇನ್ನು. ಅವರು ಎದುರಿಗೆ ಕೂತ್ಕೊಂಡು ನಿಗಾ ಇಟ್ಟು ಹರಟೆ ಹೊಡಿಸ್ತಾರೆ, ಚಂದ ಹರಟೆ ಹೊಡಿಸ್ತಾರೆ. ಆ ಕಾನ್ಸೆಪ್ಟ್ ಇರಬೇಕು ನಮಗೆ, ಜ್ಞಾನ ಯಾಕಾಗೋದಿಲ್ಲ? ಸರಳ ಸುಂದರ, ಅದರಲ್ಲಿ ವಕ್ರ ಇಲ್ಲ, ಅದರಲ್ಲಿ ಯಾವುದೇ ಪ್ರಕಾರವಾದಂತಹ ಕೊಳಕಿಲ್ಲ. ಆಗಿಲ್ಲ ಅಂದ್ರೆ ನಿನ್ನ ಹತ್ರ ಕೊಳಕದ ಅಂತ ಅರ್ಥ. ನಿನ್ನ ರಾಗದ್ವೇಷಗಳು, ನಿನ್ನ ಕಷಾಯಗಳು, ಅಲ್ಲ ಆ ಕಷಾಯ ಅಲ್ಲ, ಅಂತಃಕರಣದ ಕಲ್ಮಶಗಳು ಕಷಾಯ ಅಂದ್ರೆ. ಕಷಾಯವಿದ್ದು ಕಷಾಯವೂ ಇದ್ದಲ್ಲಿ, ಕಷಾಯವೂ ಇದ್ದು ಕಷಾಯವೂ ಇದ್ದಲ್ಲಿ ಕಷಾಯಕ್ಕೆ ಏನು ಬೆಲೆ? ಕಷಾಯ ಅಂದ್ರೆ ಬಟ್ಟೆ, ಕಷಾಯ ಅಂದ್ರೆ ಕಲ್ಮಶ. ಕಷಾಯವು ಇದ್ದು ಕಷಾಯವೂ ಇದ್ದಲ್ಲಿ ಕಷಾಯಕ್ಕೆ ಏನು ಬೆಲೆ? ಹಂಗೆ ನಮ್ಮ ಅಂತಃಕರಣದ ಕಷಾಯಗಳಿಂದಾಗಿ ಸದ್ಗುರು ಉಪದೇಶ ಕೊಟ್ಟರೂ ಕೂಡ ಅದು ನಮ್ಮ ಹೃದಯದಲ್ಲಿ ಅರಳೋದಿಲ್ಲ. ಪರಾರ್ಥೆ ಅಂತ ಶಬ್ದ ಬಂದದಿರು, ಬ್ರಹ್ಮನ ಸ್ಥಾನ ಪರಾರ್ಥೆ, ಮೇಲಿನ ಮಟ್ಟದಲ್ಲಿ ಅರ್ಧ ಸ್ಥಾನ ಆಕ್ಯುಪೈ ಆಗಿದೆ, ನಾಟಕೀಯವಾಗಿ ಹೇಳಿದ್ದಾರೆ. ಬಾಕಿಯಿಂದ ಉಳಿದ ಭಾಗದಲ್ಲಿ ಎಲ್ಲ ವೃತ್ತಿಗಳು, ಎಲ್ಲ ಅನಿಸಿಕೆಗಳು, ಎಲ್ಲ ಭಾವಗಳು, ಇಷ್ಟ ಅನಿಷ್ಟಗಳು, ಪಾಪ ಪುಣ್ಯಗಳು, ಧರ್ಮ ಅಧರ್ಮಗಳು, ಪ್ರವೃತ್ತಿಗಳು, ಟೆಂಡೆನ್ಸೀಸ್, ಸಂಸ್ಕಾರಗಳು, ವಾಸನಾಗಳು, ಸತ್ವರದ ಸ್ತಮಗಳು, ಬಾಕಿ ಅರ್ಥವಾಗಿ ಎಲ್ಲ ಸೇರಿಬಿಟ್ಟಾವೆ. ಸಪ್ಪೆ ಬ್ರಹ್ಮ ಅವ ಹೆಂಗ ನಮ್ಮನ್ನು ಕರ್ಕೋತಾನೆ ಹೇಳಿಬಿಡ್ತಾವೆ. ಎಷ್ಟು ಜನ್ಮ ಜನ್ಮಾಂತರ ನಾವು ಹೆದ್ದೇವಿ, ನಮಗೆ ಬಿಟ್ಟು ಹೋಗ್ತೇನೆ. ಹೀಗೆ ಪ್ರಮಾಣವೂ ಇದ್ದು ಪ್ರಮಾಣವನ್ನು ಪ್ರಯೋಗಿಸುವಂತಹ ಆಚಾರ್ಯನೂ ಇದ್ದು ವಸ್ತು ಆತ್ಮ ನಿತ್ಯವೂ ಲಭ್ಯ ಇದ್ದು ಇಂತಹ ಸ್ಥಿತಿಯಲ್ಲಿ ನನಗೆ ಆತ್ಮಜ್ಞಾನ ಆಗಲಿಲ್ಲ ಅಂದ್ರೆ ಹೇಗೆ ಸಾಧ್ಯ? ಆಗಲೇಬೇಕು. ಕಣ್ಣು ಇದ್ದು ದೃಷ್ಟಿನೂ ಚೆನ್ನಾಗಿದ್ದು ನೀನು ಎಚ್ಚರಾಗಿದ್ದು ನನಗೆ ಘಟ ಕಾಣಿಸ್ಲಿಲ್ಲ ಅಂತ ಹೇಳು. ಈಗ ಪ್ರಮಾಣವು ಪ್ರಯೋಗವಾಗಿ ಹೋಗಿದೆ, ಇದು ಪ್ರಮಾಣ. ಈ ಪ್ರಮಾಣ ಪ್ರಯೋಗ ಆಗೋಗಿದೆ, ಈಗ ಅದಕ್ಕೆ ರಿಟರ್ನ್ ಇಲ್ಲ. ಸಾರಿ ಸಾರಿ ಸಾರಿ, ನನಗೆ ಕೆಂಪು ಗಡಿಗೆ ನೋಡಬಾರ್ದಾಗಿತ್ತು, ನಾ ಇದನ್ನು ಕಪ್ಪು ಅಂತ ತಿಳ್ಕೊಂಡ್ಬಿಡ್ತೀನಿ, ಇದು ಕಪ್ಪು ಗಡಿಗೆ. ಅದ್ರ ಮೇಲೆ ಸ್ವಾತಂತ್ರ್ಯ ಇಲ್ಲ, ಪ್ರಮಾಣವನ್ನು ಪ್ರಯೋಗಿಸಿದ ನಂತರ ವಸ್ತು ಮೇಲೆ ಯಾವ ಸ್ವಾತಂತ್ರ್ಯತೆಯೂ ಇಲ್ಲ, ಅದಕ್ಕೆ ವಸ್ತುತಂತ್ರ ಅಂತ ಕರೀತಾರೆ. ಕರ್ಮ ಇದು ಪರತಂತ್ರ. ಪುರುಷ ಸ್ವಾತಂತ್ರ್ಯತೆ, ಜ್ಞಾನ ಇದು ವಸ್ತುತಂತ್ರ. ಬದಲಾಗುವುದಲ್ಲದ ಈ ಘಟವನ್ನ, ಈ ಹೂವನ್ನ, ಈ ಕೆಂಪು ಬಟ್ಟೆಯನ್ನ ಹೇಗೆ ನಾವು ಅರ್ಥ ಮಾಡಿಕೊಂಡೆವೋ ಹಾಗೆಯೇ ಆತ್ಮ ಸರ್ವ ಸ್ವತಂತ್ರ. ಅದಕ್ಕೆ ಅದು ಹೆಸರು ಅಪ್ರಮೇಯ. ಎಷ್ಟು ಚಂದದ ನೋಡ್ರಿ. ಪ್ರಮೇಯ ಅಂದ್ರೆ ತಿಳಿದುಕೊಳ್ಳಬೇಕಾದ ಕುಂಬಳಕಾಯಿ, ಅದು ಪ್ರಮೇಯ. ತಿಳಿದುಕೊಳ್ಳಬೇಕಾದಂತಹ ಘಟಪಟಾದಿಗಳು, ಅದು ಪ್ರಮೇಯ. ಹಾಗೆ ಆತ್ಮ ಕುಂಬಳಕಾಯಿಯಂತೆ ಒಂದು ಅನ್ಯ ವಸ್ತುವೋ, ಹಾಗೆ ಅನ್ಯ ವಸ್ತು ಆಗಿದ್ದರೆ ಸ್ಟುಪಿಡ್ ಇವೆಲ್ಲ ಪ್ರಮಾಣನ ಉಪಯೋಗ ಮಾಡ. ಅಲ್ಲಿಗೂ ಜ್ಞಾನ ಆಗಲಿಲ್ಲ ಕುಂಬಳಕಾಯಿ ಅಂದ್ರೆ ಹಸಿನೋ ಹಣ್ಣು ಹಣ್ಣಾದದ್ದೋ ಕಾಯಿನೋ ತಿಂದು ನೋಡು. ಜ್ಞಾನ ಆದ್ರೆ ಆತ್ಮ ಈ ಪ್ರಕಾರವಾದಂತ ಒಂದು ಅನ್ಯ ಪದಾರ್ಥ ಅಲ್ಲ, ಅದು ಗಡಿಗಲ್ಲ, ಅದು ಕುಂಬಳಕಾಯಿ ಅಲ್ಲ, ಮತ್ತೆ ಅದು ಏನದು, ಅದು ನೀನು. ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಕೈಲಿ ಮುಟ್ಲಿಕ್ಕೆ ಸಿಗೋದಿಲ್ಲ, ಅದು ನೀನು. ಮುಟ್ಟುವಿಕೆಯ ಮುಟ್ಟುವವನ ಹಿಂದೆ ಇರುವಂತಹ ಆತ್ಮ ಅದು ನೀನು. ಕೇಳುವುದಕ್ಕೆ ಕೇಳುವವನಾಗಿ ಇದ್ದಂತಹ ಆತ್ಮ ನೀನು. ಇವನನ್ನು ಯಾವ ಶಬ್ದದ ಕೇಳಿಸ್ಕೋತೀಯಪ್ಪ ನೀನು? ಕೇಳಿಸಿ ಬರುವ ಎಲ್ಲ ಶಬ್ದಗಳನ್ನು ಕೇಳುವವನೇ ಆತ್ಮ, ಅವನಿಗೆ ಯಾವ ಶಬ್ದ? ಸೂರ್ಯನಿಗೆ ಶಬ್ದ ಇದ್ದಿರಬಹುದು, ಅದನ್ನು ಓಂಕಾರವೆಂದು ಉಪನಿಷತ್ ಕರೆದಿರಬಹುದು. ಬ್ರಹ್ಮ ಅದನ್ನ ಓಂ ಅಂತ ಕೂಗಿ ಹೇಳಿರಬಹುದು. ಸಾರಿ, ಬ್ರಹ್ಮನಿಗೆ ಯಾವ ಶಬ್ದ ಇಲ್ಲ. ಇದಕ್ಕಿರುವ ಪ್ರಮಾಣ ಆಚಾರ್ಯ ನಮಗೆ ಲಭ್ಯ ಇರಬೇಕು. ಶಬ್ದಗಳನ್ನ, ವಾಕ್ಯಗಳನ್ನ ಸಂದರ್ಭಾನುಸಾರವಾಗಿ ಹೇಗೆ ಪ್ರಯೋಗ ಮಾಡಬೇಕು ಅನ್ನುವ ಕಲೆ ಅವನಿಗೆ ಗೊತ್ತಿರಬೇಕು. ಅವನಿಗೆ ಶ್ರೋತ್ರಿಯ ಅಂತ ಕರೀತಾರೆ, ಅವನು ಶ್ರೋತ್ರಿಯನಾಗಿರಬೇಕು. ಅಂತ ಆಚಾರ್ಯ ನನಗೆ ಲಭ್ಯನಾಗಬೇಕು. ನಾನು ಆ ಜ್ಞಾನವನ್ನು ಅವಶ್ಯವಾಗಿ ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ಈ ವಾಕ್ಯ ಹೇಗೆ ಪೂರ್ತಿಯಾಗ್ತದೆ? ಅವಶ್ಯವಾಗಿ ಅವನಿಗೆ ಆತ್ಮನ ಜ್ಞಾನವಾಗುತ್ತದೆ ಅಂತ ಶಬ್ದ ವಾಕ್ಯ ಪೂರ್ತಿಯಾಗ್ತದೆ. ಅದ್ರ ಹಿಂದೆ ಹೇಳ್ತೀವಿ ಏನಂತೇಳಿ, ಆತ್ಮ ಇದು ಘಟಪಟಾದಿಗಳಂತ ಒಂದು ವಸ್ತು ಅಲ್ಲ ಅಂತ ಹೇಳ್ತೀವಿ. ಈಗ ಮುಂದಿನ ವಾಕ್ಯದಾಗ ಇಂಥವ್ರಿಗೆ ಆತ್ಮಜ್ಞಾನವಾಗುತ್ತದೆ ಅಂತ ನಾನು ಹೇಳಿದ್ದಾದ್ರೆ ಜ್ಞಾನ ಅನ್ನೋದು ಘಟನೆ ಆಗ್ತದೋ ಇಲ್ಲ? ಆದ ಕಾರಣ ನಾನು ಆ ಶಬ್ದವನ್ನು ಪ್ರಯೋಗ ಮಾಡ್ತೀನಿ. ಈ ಶಬ್ದ ಪ್ರಯೋಗ ಮಾಡೋದಿಲ್ಲ. ಯಾವ ಶಬ್ದ ಅದು? ಜ್ಞಾನವಾಗುತ್ತದೆ ಅನ್ನೋ ಶಬ್ದ ನಾನು ಎಂದೂ ಉಪಯೋಗ ಮಾಡೋದಿಲ್ಲ. ಅದು ಇದ್ದಂತೆಯೇ, ಇದ್ದಲ್ಲಿಯೇ, ಇದ್ದಂತೆಯೇ ಸ್ಪಷ್ಟವಾಗುತ್ತದೆ. ಗಾಢ ಕತ್ತಲೆಯಲ್ಲಿ ಬಾಗಿಲು ತಟ್ಟಿದಾಗ, ಗುಂಡಪ್ಪ ಅವರೇ ಹೇಳ್ರಿ ಅಂತ ಬಾಗಿಲು ತಟ್ಟಿದಾಗ, ಗುಂಡಪ್ಪನಿಗೆ ತಾನೇ ಗುಂಡಪ್ಪ ಅಂತ ಹೆಂಗ್ ಸ್ಪಷ್ಟ ಆಯ್ತು? ಚಂದದ ಉತ್ತರ ಕೊಡ್ರಿ. ಹಿಂಗ್ ನೋಡ್ಕೊಂಡ ಕೈ, ಗುಂಡಪ್ಪನಿಗೆ ತಾನೇ ಗುಂಡಪ್ಪ ಅಂತ ಹೆಂಗ್ ಸ್ಪಷ್ಟ ಆಯ್ತು? ಹೆಂಗ್ ಸ್ಪಷ್ಟ ಆಯ್ತು ಅಂತ ನಾವು ನೀವು ಹೆಂಗ್ ಹೇಳ್ಬೇಕು, ಅವ ಹೇಳ್ಬೇಕು, ಅವ ಅದ ನಾನೇ ಗುಂಡಪ್ಪರಿ ಅಂತಾನ. ನಾನು ಗುಂಡಪ್ಪ ಅನ್ನೋದು ನನಗೆ ಸ್ಪಷ್ಟವಾಗದ, ನೀನು ಪಕ್ಕದಲ್ಲಿ ಸ್ಪಷ್ಟ ಆಗ್ತದ? ಹಾಗೆ ನಾನೇ ಆತ್ಮ, ಆತ್ಮ ಪ್ರಾಪ್ತಿ ಆಗಲಿಲ್ಲ, ಆತ್ಮ ಎಲ್ಲೂ ಹೋಗಿದ್ದೇನೂ ಇಲ್ಲ. ಹಾಗೆ ಇವನು ತನ್ನ ಸ್ಪಷ್ಟತೆಯನ್ನು ತಾನು ಹೊಂದುತ್ತಾನೆ. ಅಂತಹ ಈ ಜ್ಞಾನಿಯು ಜ್ಞಾನಪೂರ್ವದಲ್ಲಿ ಅಜ್ಞಾನವನ್ನೇ ಬಂಧನ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿದ ನಂತರ ಈ ಬಂಧನವು ಹೇಗೆ ಉಂಟಾಯಿತು ಅನ್ನುವುದಕ್ಕೆ ಹೇಳ್ತಾರೆ. ನಾವು ಮುಂಚಿತವಾಗಿ ನಿಮಗೆ ಮಾಯಾ ಅಂತ ಒಂದು ಹೇಳಿದ್ವಲ್ಲ, ಅಕಸ್ಮಾತ್ ಒಂದು ಶಬ್ದ ಉಪಯೋಗ ಮಾಡಿದ್ವಿ ನೋಡ್ರಿ, ಮಾಯಾ ಸುಮ್ಮನೆ ಇಟ್ಕೊಡಿದ್ರೆ ಮಾಯಾ. ಯಾವಾಗಲೂ ಮಾಯಾ ಸೈಡ್ ಇಟ್ಕೊಂಡೇ ಅಭ್ಯಾಸ ಮಾಡ್ಬೇಕು, ಅದು ಮೇನ್ ಪೇಜ್ನಲ್ಲಿ ತರಬಾರ್ದು. ಮಾಯಾ ಮೇನ್ ಪೇಜ್ನಲ್ಲಿ ತಂದ್ರು ಆತ್ಮ ನಿಮಗೆ ಎಂದೆಂದಿಗೂ ಪ್ರಾಪ್ತಿ ಆಗುತ್ತದೆ. ಮತ್ತು ಮಾಯಾ ಸೈಡ್ ಇಟ್ಕೊಡ್ರಿ, ಬಿಡಬೇಡ ಸೈಡಿಗೆ ನೋಡಿ, ಎಲ್ಲ ಅರ್ಥ ಆಗಿಸುವಾಗ್ತದೆ. ಮಾಯಾ ಯಾಕೆ ನಾ ಹೀಗೆ ಹೇಳ್ತೇನೆ ಅಂತಂದರೆ, ಮಾಯಾ ಶಬ್ದಕ್ಕೆ ಒಂದು ಸುಂದರವಾದಂಥ ಡೆಫಿನೇಷನ್ ಇದೆ. ಏನು ಅಂದರೆ ಯಾ ಮಾ, ಯಾ ಮಾ ಸಾ ಮಾಯಾ, ಮಾ ಅಂದರೆ ಇಲ್ಲವೇ ಇಲ್ಲ, ಯಾ ಅಂದರೆ ಯಾವುದು, ಯಾಮ ಅಂದರೆ ಯಾವುದು ಇಲ್ಲವೇ ಇಲ್ಲವೋ, ಕೇಳ್ಕೊ, ಯಾವುದು ಇಲ್ಲವೇ ಇಲ್ಲವೋ, ಅದನ್ನು ಇದೆ ಅಂತಲೇ ಸ್ವೀಕಾರ ಮಾಡಿದ್ದೆ ಆದರೆ ಅದಕ್ಕೇನಂತ ಕರೀತಾರೆ, ಮಾಯ. ಘಟ ಇಲ್ಲವೇ ಇಲ್ಲ ನೋಡಿ, ಘಟ ಇಲ್ಲವೇ ಇಲ್ಲ ಪ್ರಭುಜಿ, ಘಟ ಇಲ್ಲ ಸ್ವಾಮಿ, ಏನಿಗೆ ಮಾತಾಡ್ತೀವಿ, ನಿಮ್ಮ ಕೈಯೋ ಘಟ ಇದೆ, ಇಲ್ಲಪ್ಪ ನನ್ನ ಕೈಯೋ ಘಟ ಇಲ್ಲ, ಇದೆ ಅಲ್ರಿ ಸ್ವಾಮಿ, ಬಂದು ತೋರಿಸಪ್ಪ, ಈಗ ನೀವು ತೋರಿಸ್ತೀಯ, ಮುಟ್ಟೆ ತೋರಿಸುತ್ತಾನೆ, ನೀವು ಮುಟ್ಟುತ್ತೀಯ, ಏನು ಮುಟ್ಟಿದಿ, ಬಾಯಿ ಮುಟ್ಟಿದೆ ಘಟ ಎಲ್ಲಿದೆ, ಕಂಠ ಮುಟ್ಟಿದೆ ಘಟ ಎಲ್ಲಿದೆ, ಹೊಟ್ಟೆ ಮುಟ್ಟಿದೆ ಘಟ ಎಲ್ಲಿದೆ, ತಳ ಮುಟ್ಟಿದೆ ಘಟ ಎಲ್ಲಿದೆ, ಒಳಗೆ ಮುಟ್ಟಿದೆ ಘಟ ಎಲ್ಲಿದೆ, ನನಗೆ ಘಟ ತೋರಿಸಪ್ಪ ಎಲ್ಲಿದೆ ಸ್ವಾಮಿ. ಬಾಯಿ ಕಂಠ ಹೊಟ್ಟೆ ತಳ ಎಲ್ಲ ಸೇರಿಸ್ಬಿಟ್ರೆ ತಗೋ ಚಾಕ್ಪುಸ್ ತಗೋ, ಬಾಯಿ ಎಲ್ಲ ಸೇರಿಸ್ಬಿಟ್ಟು ಘಟ ಆಗ್ತದೆ ನೋಡು, ಘಟ ಎಲ್ಲಿದೆ ಅದು ಕೆಲಸ ಮಾಡು. ಮಣ್ಣು ಮುಟ್ಟದನ್ನ ಘಟ ಮುಟ್ಟಪ್ಪ, ಮಣ್ಣು ಮುಟ್ಟಬೇಡ, ಮಣ್ಣು ಮುಟ್ಟಬಾರ್ದು. ಏನು ಮುಟ್ಟಿದೆ ಮಣ್ಣು, ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ, ಹಾಗಾದ್ರೆ ಇಲ್ಲಿ ಅದ್ದ ಇಲ್ಲಿದ್ದೇನು ಮಣ್ಣೇ ಮಣ್ಣು, ಹಾಗೆ ಘಟ ಎಲ್ಲಿದೆ ಮತ್ತೆ ನನ್ನ ಪ್ರಶ್ನೆ ಹಾಗೆ ಉಳಿತು, ಘಟ ಎಲ್ಲಿದೆ, ನಾಲ್ಗೆ ತುದಿಯೊಳಗೆ ಅಷ್ಟೇ, ಅವರು ನಾಲ್ಗೆ ತುದಿಯೊಳಗೆ ಅದ. ವಾಚಾರಂಭಣಂ ವಿಕಾರೋ ನಾಮಧಿ, ನಾಮ ವಾಕ್ ಆರಂಭಣ, ಈ ಸೃಷ್ಟಿಯ ಎಲ್ಲ ನಾಮಗಳು ವಾಕ್ ಆರಂಭ. ಮತ್ತೆ ಮೃತ್ತಿಕಾ ಇತ್ತೇವ ಸತ್ಯಂ, ಮಣ್ಣು ಮಾತ್ರ ಸತ್ಯ. ಹೀಗಾಗಿ ಮಣ್ಣು ಸತ್ಯ, ಮಡಿಕೆ ಮಾಯಾ. ಯಾಕೆ ಅಲ್ಲಿ ಇಲ್ಲದೆ ಹೋದ್ರೂ ಕೂಡ ಅದು ಇದ್ದಂತೆ ವ್ಯವಹಾರದಲ್ಲಿ ಅನುಭವಕ್ಕೆ ಬರ್ತದಲ್ಲ. ಯಾಮ ಸಾಮಾಯ ಅಂತ ಯಾವ ಒಂದು ಶಬ್ದವನ್ನು ನಾವು ಪ್ರಯೋಗಿಸಿದ್ವಿ ಮಾಯಾ ಅಂಥೇಳಿ, ಆ ಮಾಯೆಗೆ ಎರಡು ಶಕ್ತಿಗಳಿವೆ. ಮೊದಲನೇ ಶಕ್ತಿ ಆವೃತ್ತಿ ಶಕ್ತಿ, ಅಂದ್ರೆ ಮುಚ್ಚಿ ಹಾಕೋ ಶಕ್ತಿ. ಏನೇ ಇರಲಿ ಮುಚ್ಚಿ ಹಾಕ್ಬಿಡ್ತದ. ಮದುವೆ ಆಗಿನ ಜಗಳ ಮುಚ್ಚಿ ಹಾಕಿದ್ರು, ಮದುವೆಯಾಗ ಜಗಳ ಇತ್ಯರ್ಥ ಮಾಡ್ಕೊಂಡ್ರಿ ಚಲೋ, ಆಮೇಲೆ ನೋಡಿಬಿಡ್ರಿ, ಆಮೇಲೆ ನೋಡಿಬಿಡ ಮುಚ್ಚಿ ಹಾಕ್ಬಿಡ್ರಿ. ಅವು ಮುಂದೆ ಏನಾಗ್ತವೆ, ಡೈವರ್ಸ್ ತನಕನ ಹೋಗ್ತವೆ. ಮುಚ್ಚಿ ಹಾಕ್ಬಿಡ್ತದೆ ಮಾಯ. ಅದು ಇರುತ್ತೆ ಹೆಂಗೆ, ರಜ್ಜು ಸರ್ಪ ಏನ್ ಮುಚ್ಚಿ ಹಾಕ್ತು, ಏನ್ ಮುಚ್ಚಿ ಹಾಕ್ಬಿಡ್ತು, ರಜ್ಜುವನ್ನು. ಶುಕ್ತಿ ರಜತ, ಶುಕ್ತಿ ಅಂತಂದ್ರೆ ಕಪ್ಪೆ ಚಿಪ್ಪು, ರಜತ್ ಅಂದ್ರೆ ಬೆಳ್ಳಿ. ಏನ್ ಮುಚ್ಚಿ ಹಾಕ್ಬಿಡ್ತು ಅಲ್ಲಿ ಸಿಂಪನ್ನ ಮುಚ್ಚಿ ಹಾಕ್ಬಿಡ್ತು. ಇದು ಮಾಯೆಯ ಒಂದು ಪ್ರಥಮ ಶಕ್ತಿ, ಮುಚ್ಚಿ ಹಾಕ್ಬಿಡ್ತು. ಎಲ್ಲಿಂದ ಬಂತು? ಹಾ, ದಟ್ಸ್ ಎ ಗುಡ್ ಕ್ವಶನ್. ಮಾಯೆಗೆ ಮೂರು ಗುಣ ಇವೆ ಅಂತ ಹೇಳಿದ್ವಲ್ಲ ನಾವು, ಸತ್ವ ರಜಸ್ಸು ತಮಸ್ಸು. ಆ ತಮೋ ಗುಣದಿಂದ ಮುಚ್ಚಿ ಹಾಕೋ ಶಕ್ತಿ ಬಂತು. ಮಾಯೆಯಲ್ಲಿಯ ತಮೋ ಗುಣ ಇದ್ದ ವಸ್ತುವನ್ನ ಇದ್ದಲ್ಲಿಯೇ ಮುಚ್ಚಿ ಹಾಕ್ಬಿಡ್ತು. ಏಷಾ ತಮೋಮಯಿ ಬ್ರಕೆಟ್ನೊಳಗ ಮಾಯಾ ಆವೃತ್ತಿ ಶಕ್ತಿ, ಮುಚ್ಚಿ ಹಾಕುವ ಈ ಮಾಯೆಯ ತಮೋ ಗುಣದ ಆ ಶಕ್ತಿಯು. ಇನ್ನನ್ನು ಮುಚ್ಚಿ ಹಾಕ್ಬಿಡ್ತು, ಅಖಂಡ ನಿತ್ಯ ಅದ್ವಯ ಬೋಧ. ಅಖಂಡ ನಿತ್ಯ ಅದ್ವಯ ಬೋಧ ಶಕ್ತಿಯ ಸದಾ ಸ್ಫುರಂತಂ ಆತ್ಮಾನಂ ಮುಚ್ಚಿ ಹಾಕ್ಬಿಡ್ತು ನೋಡ್ಬ. ಏನನ್ನ ಮುಚ್ಚಿ ಹಾಕ್ಬಿಡ್ತು, ಸದಾ ಸ್ಫುರಂತಂ ಆತ್ಮಾನಂ, ಸತತವಾಗಿ ಬೆಳಗತಾ ಇದ್ದಂತಹ ಆತ್ಮ. ಎಂಥ ಬೆಳಕು, ಎಂಥ ಬೆಳಕು, ಕತ್ತಲೆಯನ್ನು ಬೆಳಗುವ ಬೆಳಕಪ್ಪ. ನಮ್ ಬೆಳಕು ಕತ್ತಲೆಯನ್ನು ಬೆಳಗಲಿಕ್ಕೆ ಹೋದ್ರೆ ಕತ್ತಲು ಓಡಿ ಹೋಗ್ಬಿಡ್ತದೆ. ಅಲ್ಲಿ ಆತ್ಮನ ಬೆಳಕು ಕತ್ತಲೆಯನ್ನು ಬೆಳಗುತ್ತದೆ. ಏನಂತ ಬೆಳಗುತ್ತದೆ, ಏನಂತೆ ಬೆಳಗ್ತದೆ? ಆ ತಿಳಿದದ್ದನ್ನು ಬೆಳಗ್ತದೆ, ತಿಳಿಯದೇ ಇದ್ದದ್ದನ್ನು ಬೆಳಗ್ತದೆ. ತಿಳಿದದ್ದನ್ನಂತೂ ಬೆಳಗ್ಗೆ ಬೆಳಗ್ತಾವ ಬಿಡ್ರಿ, ತಿಳಿಯದೇ ಇದ್ದದ್ದನ್ನು ಬೆಳಗೋದು ಅಂದ್ರೆ ಏನು? ಆ ತಿಳಿಯದೇ ಇದ್ದದ್ದನ್ನ, ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಾನು ತಿಳಿಲಿಲ್ಲ ಅನ್ನುವುದನ್ನು ಬೆಳಗಿದ್ದೆ. ಅದು ಆ ಬ್ರೈಟ್ ಆತ್ಮ, ಅಖಂಡ ಆತ್ಮ. ಅವೆಲ್ಲ ಶಬ್ದಗಳು ಅಖಂಡ ಆತ್ಮ, ನಿತ್ಯ ಆತ್ಮ, ಅದ್ವಯ ಆತ್ಮ, ಬೋಧ ಶಕ್ತಿಯ. ಜ್ಞಾನ ಶಕ್ತಿ ಅಂತ ಅರ್ಥ. ಈ ಆತ್ಮನನ್ನ ಆವರಣ ಶಕ್ತಿ ಏನ್ ಮಾಡಿಬಿಟ್ಟಿದೆ, ಮಾಯೆ ತನ್ನ ತಮಸ್ಸಿನಿಂದ ಕೂಡಿದ ಆವರಣ ಶಕ್ತಿಯಿಂದ ಮುಚ್ಚಿ ಹಾಕಿಬಿಟ್ಟಿದೆ. ಸ್ಫುರಂತಂ ಆತ್ಮಾನಂ ಆವೃತ್ತಿ ಶಕ್ತಿ ಮತ್ತೆ ಸ್ವಲ್ಪ ಯಾಕೋ ಸಮಾಧಾನ ಆಗಿಲ್ಲ, ಇನ್ನೂ ಒಂದೇಳು ಸೇರಿಸ್ತಾರೆ ಅದಕ್ಕೆ. ಅನಂತ ವೈಭವಂ ಆತ್ಮಾನಂ, ಅನಂತ ವೈಭವಂ ಆತ್ಮಾನಂ ಆವೃತ್ತಿ ಶಕ್ತಿ ಆವೃಣೋತಿ, ಮುಚ್ಚಿ ಹಾಕಿದೆ. ಬಿಡಿ ಸರ್, ಏನ್ ಮಾತಾಡ್ತು? ಆತ್ಮ ಅಮೋಘವಾದಂತಹ ಅಗಾಧವಾದಂತಹ ಅನಂತವಾದದ್ದು. ನಿಮ್ಮ ಮಾಯಾ ಜಡ, ಇಷ್ಟು ಸಣ್ಣ ಜಡವಾದ ವಸ್ತು ಆ ಮಹಾನ್ ಶಕ್ತಿಯನ್ನ ಹೇಗೆ ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲಪ್ಪ? ರಾಹುವು ಅರ್ಕಬಿಂಬಂ ಯಥಾ, ಬ್ರಕೆಟ್ನೊಳಗೆ ಯಥಾ, ಯಥಾ ಬ್ರಕೆಟ್ನೊಳಗೆ, ಬ್ರಕೆಟ್ ಕಂಪ್ಲೀಟ್, ಯಥಾ ಬ್ರಕೆಟ್ ಕಂಪ್ಲೀಟ್. ರಾಹು ಅರ್ಕಬಿಂಬಂ, ಗ್ರಹಣ ಸಮಯದಲ್ಲಿ, ಗ್ರಹಣ ಸಮಯದಲ್ಲಿ ಸೂರ್ಯನನ್ನೇ ಮುಚ್ಚಿ ಹಾಕ್ಬಿಡ್ತದೋ ಇಲ್ಲ, ಜಗತ್ತೆಲ್ಲ ಕತ್ಲೆ ಆಗ್ಬಿಡ್ತದೆ. ಯಾರು ಮುಚ್ಚಲ್ಪಟ್ರು? ಸೂರ್ಯ ಮುಚ್ಚಲ್ಪಟ್ಟ. ಯಾರಿಂದ ಮುಚ್ಚಲ್ಪಟ್ಟ? ರಾಹುವಿನಿಂದ. ರಾಹು ಏನು ಸೂರ್ಯನಿಗಿಂತ ದೊಡ್ಡವನವನು? ಅಯ್ಯ, ಇಟ್ಟಿದ್ದಾನ. ಸೂರ್ಯನ ಕಂಪೇರ್ ಮಾಡಿದ್ರೆ ರಾಹು ಇಷ್ಟಿದ್ದಾನೆ. ರಾಹುಗ್ರಸ್ತ ದಿವಾಕರೇಂದು ಸದೃಶ ಮಾಯಾ ಸಮಾಚ್ಛಾದನ ಆಗ್ಯದಲ್ಲ. ಮಾಯಾ ಸಮಾಚ್ಛಾದನ, ಆವರಣ ಶಕ್ತಿಯಿಂದ ಮಾಯೆಯು ಏನ್ ಮಾಡ್ಬಿಡ್ತು? ಆತ್ಮನನ್ನೇ ಮುಚ್ಚಿ ಹಾಕ್ಬಿಡ್ತಪ್ಪ. ಸಮಾವೃಣೋತಿ, ಹೇಗೆ ಆ ರಾಹು ಸೂರ್ಯನನ್ನ ಮುಚ್ಚಿ ಹಾಕಿಬಿಡ್ತಾನೋ ಹಾಗೆ ಈ ತಮಶಕ್ತಿ, ಇದರಿಂದ ಇದ್ದಂತಹ ಆವರಣ ಶಕ್ತಿ ಯಾರನ್ನ ಮುಚ್ಚಿ ಹಾಕಿದೆ? ಆತ್ಮನ ಮುಚ್ಚಿ ಹಾಕಿದೆ. ಎಂತಹ ಆತ್ಮನ ಮುಚ್ಚಿ ಹಾಕಿದೆ? ಅನಂತಂ ವೈಭವಂ ಆತ್ಮಾನಂ, ಅತ್ಯಂತ ಅನಂತ, ಅನಂತ ಶಕ್ತಿ, ಅನಂತ ಬೆಳಕಿನಿಂದ ಕೂಡಿದಂತಹ ಆ ಆತ್ಮನನ್ನ ಮುಚ್ಚಿ ಹಾಕಿಬಿಟ್ಟಿದೆ. ಓಹೋ, ಅದರಿಂದಾಗಿ ನಮಗೇನು ಉಂಟಾಗಿದೆ ಹೇಳ್ರಿ? ಬಂಧನ ಉಂಟಾಗಿದೆ. ಬಂಧನ ಹೇಗೆ ಉಂಟಾಯ್ತು ಅಂದ್ರೆ ಅದರಿಂದಾಗಿ ಉಂಟಾಗಿದೆ. ತಿರುಭೂತೆ ಸ್ವಾತ್ಮನಿ ಅಮಲತರ, ತೇಜೋವತಿ ಪುಮಾನ್ ಅನಾತ್ಮನಂ ಮೋಹಾದಹಮಿತಿ, ಅನಾತ್ಮನಂ ಮೋಹಾದಹಮಿತಿ. ಅನಾತ್ಮನಂ ಇದೆ, ಅದು ಪ್ರಿಂಟೆಡ್ ಬಿಡ್ರಿ, ಪ್ರಿಂಟೆಡ್ ಬೇಡ. ಅದು ಕರೆಕ್ಟ್ ಆಗುತ್ತೆ. ಹಾ ಹೌದಲ್ಲ, ಬ್ಯಾಕ್ಸೈಡ್ ಕೊಟ್ಟಾರ ನೋಡ್ರಿ. ಅನಾತ್ಮಾನಂ ಮೋಹಾದಹಮಿತಿ ನ್ಯಾಚುರಲಿ ಅದು ಅನಾತ್ಮಾನಮ್ಮೇ ಆಗ್ಬೇಕದು, ಅನಾತ್ಮನಂ ಅಲ್ಲ. ಅನಾತ್ಮ ಅನಾತ್ಮಾನಂ ಮೋಹಾದಹಮಿತಿ ಶರೀರಂ ಕಲಯತಿ, ಅನಾತ್ಮಾನಂ ಮೋಹಾದಹಮಿತಿ ಶರೀರಂ ಕಲಯತಿ. ತಮಃ ಕಾಮ ಕ್ರೋಧ ಪ್ರಭುತಿಭಿ ಅಮುಂ ಬಂಧನ ಗುಣೈಹಿ ಪರಂ ವಿಕ್ಷೇಪಾಖ್ಯಾ ರಜಸಃ ಗುರು ಶಕ್ತಿರ್ವ್ಯಥಯತಿ. ತಿರುಭೂತೆ ಸ್ವಾತ್ಮನಿ ಅಮಲತರ ತೇಜೋವತಿ ಪುಮಾನ್ ಅನಾತ್ಮಾನಂ ಮೋಹಾದಹಮಿತಿ ಶರೀರಂ ಕಲಯತಿ ತತಃ ಕಾಮಕ್ರೋಧ ಪ್ರಭುತಿಭಿಃ ಅಮುಂ ಬಂಧನ ಗುಣೈಃ ಪರಂ ವಿಕ್ಷೇಪಾಖ್ಯ ರಜಸಃ ಉರು ಶಕ್ತಿರ್ವ್ಯಥಯತಿ ಈಗ ಹಾಗಾದರೆ ಉಪನಿಷತ್ತುಗಳು ಶಾಸ್ತ್ರಗಳು ಇವೆಲ್ಲವೂ ಮಾಯೆ ಅನ್ನುವುದೊಂದು ಇದೆ ಅಂತ ತಿಳಿಸಲಿಕ್ಕೆ ಹೊರಟಾವು. ಈಗ ನೀವು ಉಪನಿಷ ಪ್ರಾರಂಭ ಮಾಯೆ ಎಂದಾಗಿದೆ. ಈಗ ಹಾಗಾದ್ರೆ ಈ ಎಲ್ಲ ಶಾಸ್ತ್ರಗಳ ಉದ್ದೇಶ ಮಾಯೆ ಎನ್ನುವುದೊಂದು ಇದೆ ಎಂದು ತಿಳಿಸಲು ಹೊರಟಿರುವ ಶಾಸ್ತ್ರಗಳು ಇವು ಅಂತ ನಮ್ಮಲ್ಲಿ ಪ್ರಶ್ನೆ ಉಳಿಬಾರದು ಅಂತ ಈ ಮಾತನ್ನು ಹೇಳ್ತಾರೆ. ಇಲ್ಲ, ಶಾಸ್ತ್ರದ ಪ್ರಮುಖ ಉದ್ದೇಶ ಮಾಯೆ ಇದೆ ಅಂತ ತೋರಿಸೋದಲ್ಲ. ಮತ್ತೇನು, ಆತ್ಮ ನೀನು ಇದನ್ನು ಪ್ರಮಾಣ ತೋರಿಸುತ್ತೆ. ನೀನು ಆತ್ಮ, ನೀ ಜೀವಾತ್ಮನೂ ಅಲ್ಲ, ನೀ ಪರಮಾತ್ಮನೂ ಅಲ್ಲ, ನೀನು ಆತ್ಮ. ಜೀವಾತ್ಮ ಅಂದಿ ಅದು ಒಂದು ಕ್ವಾಲಿಫಿಕೇಶನ್ ಆಗ್ತದೆ. ಸುಖಿ ದುಃಖಿ ಪಾಪಿ ಎಟ್ಸೆಟ್ರಾ ಎಟ್ಸೆಟ್ರಾ, ಅಲ್ಪಜ್ಞ ಅಲ್ಪಶಕ್ತಿ, ಜನ್ಮಿಸಿದ್ದಾನೆ ಸಾಯ್ತಾನೆ, ಇವಷ್ಟು ಜೀವಾತ್ಮನ ಕ್ವಾಲಿಫಿಕೇಶನ್ಸ್. ನೀ ಪರಮಾತ್ಮ ಅಂದಿ ಮತ್ತು ಅಲ್ಲಿಯೂ ಕೂಡ ಕ್ವಾಲಿಫಿಕೇಶನ್ ಬರ್ತಾವೆ, ಸರ್ವಜ್ಞ ಸರ್ವಶಕ್ತ, ಅವನೇ ನಿಮಿತ್ತ ಕಾರಣವು, ಅವನೇ ಉಪಾದಾನ ಕಾರಣವು, ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಎಟ್ಸೆಟ್ರಾ ಎಟ್ಸೆಟ್ರಾ, ಅವು ಅವನಿಗೆ ಹೋಗ್ತಾರೆ. ಆತ್ಮನಲ್ಲಿ ಇವೆರಡೂ ಇಲ್ಲ. ಅವಾಗ ಮಾತ್ರ ಅವನು ಸ್ಫಟಿಕದಂತೆ ಶುದ್ಧ ಸ್ಫಟಿಕ ಸಂಕಾಶ, ಅವನು ಶುದ್ಧ ಆತ್ಮ. ಆತ್ಮನೇ ನೀನು ಅನ್ನುವುದನ್ನ ತಿಳಿಸಲು ಪ್ರಮಾಣಗಳು ಹೊರಟಿವೆ ವಿನಃ ಮಾಯೆ ಇದೆ ಅಂತ ಸಿದ್ಧ ಮಾಡಲಿಕ್ಕೆ ಹೊರಟಿಲ್ಲ. ಮತ್ತೆ ನಾವು ಆ ಕಥೆಗೆ ಬರೋಣಂತೆ. ಒಬ್ಬ ರಾಜನ ಹತ್ರ 17 ಆನೆ ಇರ್ತವೆ. ಅವನಿಗೆ 3 ಮಕ್ಕಳು ಇರ್ತಾರೆ. ಎಷ್ಟು ಆನೆಗಳು? 17 ಆನೆಗಳು, ಅವನಿಗೆ 3 ಮಕ್ಕಳು. ಅವನು ವಿಲ್ನಲ್ಲಿ ಬರೆದಿರ್ತಾನೆ, ನನ್ನ ಹತ್ರ ಇರುವ ಆನೆಗಳಲ್ಲಿ ಅರ್ಧ ಭಾಗ ದೊಡ್ಡ ಮಗನಿಗೆ ಹೋಗಬೇಕು. ಅರ್ಧ ಭಾಗ ಅಂದ್ರೆ ಎಷ್ಟಾಯ್ತು? 8.5 ಹೆಂಗ ಹಚ್ಚದ ಅವನೇ ಕುಯ್ಬೇಕ. ಪಾಪ ಆ ದೊಡ್ಡ ಹುಡುಗನಿಗೆ ನಿರಾಶೆ ಆಗ್ಬಿಡ್ತದೆ. ಅವನ ಮುಂದಿನ ಬರೆದಿರ್ತಾರೆ, 3 ಭಾಗ ಮಾಡಿ 1 ಭಾಗವನ್ನು 2ನೇ ಮಗನಿಗೆ ಕೊಡಬೇಕು. ಈಗ 17 ಆನೆಗಳನ್ನು 3 ಭಾಗ ಹೆಂಗೆ ಮಾಡೋದು? ಅದು ಕೂಡ ಸಾಧ್ಯ ಆಗಲಿಲ್ಲ, ಅವನು ನಿರಾಶೆ ಆಗ್ತದೆ. ಇನ್ನು ಕೊನೆ ಹುಡುಗ, ಅವನಿಗೆ ಬರೆದಿಡ್ತಾನೆ, 9 ಭಾಗ ಮಾಡಿ 2 ಭಾಗವನ್ನು ಕೊಡಬೇಕು. 9 ಭಾಗ ಮಾಡಿ 9 ಭಾಗದಲ್ಲಿ 1 ಭಾಗವನ್ನು ಅವನಿಗೆ ಕೊಡಬೇಕು, ಅದು ಕೂಡ ನಿರಾಶೆ ಆಗ್ತದೆ. ಜಗಳ ಶುರು ಆಗ್ಬಿಡ್ತದೆ, ಮನೆ ಜಗಳ ಬೀದಿಗೆ ಬರ್ತದೆ, ಬೀದಿಯ ಜಗಳ ಅದು ಕುರುಕ್ಷೇತ್ರಕ್ಕೆ ಬರ್ತದೆ. ಆ ಜಗಳದಲ್ಲಿ ಏನಾಗ್ತದೆ, ಅಕಸ್ಮಾತ್ ಈ ರಾಜ ನನ್ನ ಫ್ರೆಂಡ್ ಇನ್ನೊಬ್ಬ ರಾಜ ಇರ್ತಾನೆ, ಅವನು ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ, ನನ್ನ ಫ್ರೆಂಡಿನ ಮಕ್ಕಳು ಬೀದಿಗೆ ಬಂದ್ಬಿಟ್ರಲ್ಲಪ್ಪ ಅಂತ ಮನಸ್ಸು ನೋವು ಮಾಡಿಕೊಂಡು ಅವನ ಆನೆಯಿಂದ ಕೆಳಗೆ ಇಳಿದು, ಏನಪ್ಪ ನಿಮ್ಮ ಜಗಳ ಅಂತ ಹೇಳ್ತಾನೆ. ನಮ್ದು ನಮ್ಮ ಅಪ್ಪ ಹಿಂಗೆ ಮಾಡಿಟ್ಟೋಗ ನೋಡ್ರಿ, ಏನು ಮಾಡೋದು, ಬರೆಯೋದು ಬರ್ತಾನೆ, ಹಿಂಗೆ ಬರೆಯೋದೇ ಇಲ್ಲದೆ. ಹೌದಾ, ನೋಡ್ದಂಗೆ ಆ ಇದಕ್ಕೆ ಪರಿಹಾರ ಇದೆಯಪ್ಪ. ಹಾ, ಕೊಲ್ಬಾರ್ದ? ಇಲ್ಲಪ್ಪ, ಕೊಲ್ಲೋದಿಲ್ಲ. ತೊಂದು ಮಾಡಬಾರ್ದ? ಮಾಡೋದಿಲ್ಲಪ್ಪ. ಆದ್ರೂ ಹಂಚ್ತೀರಾ? ಹಂಚ್ತೀನಪ್ಪ. ಹೆಂಗ ಹಂಚ್ತೀರಾ? ಜಗಳ ಯಾಕೆ? ನಂದು ನಾನೇ ನೀವೇ ತಗೊಂಡ್ಬಿಡಿ ಅಂತ. ಜಗಳ ಯಾಕೆ ಸುಮ್ಮನೆ? ನನ್ನ ನಾನೇ ನೀವೇ ತಗೊಳ್ರಿ. ಎಷ್ಟಾದ್ರು ಈಗ 18 ಅರ್ಧ ಎಷ್ಟಾಯ್ತು? 15-19 ಹೋಯ್ತು. 18 3 ಭಾಗ ಮಾಡಿದ್ರೆ ಎಷ್ಟಾಯ್ತು? 6-6-6 ಹೌದಲ್ಲ? 9 ಅವನಿಗೆ ಹೋಯ್ತು, 6 2ನೇದವನಿಗೆ ಹೋಯ್ತು. ಇನ್ನು 3ನೇದವನಿಗೆ 9 ಭಾಗ ಮಾಡಬೇಕು, 1 ಭಾಗ ಕೊಡಬೇಕು. 9 ಭಾಗ ಮಾಡಿದ್ರೆ ಎಷ್ಟಾಯ್ತು? 2. 2 ಯಾರಿಗೆ ಹೋಯ್ತು ಈಗ? 9, 6, 15, 2, 17 ಆಗ್ತಿಲ್ಲ. ಹೋಗಿ ತೊಗೊಂಡೋಗ ತನ್ನ ಆನಿಮೇಲೆ ತಾನು ಹತ್ತದ ತಾನು ಹೋಗ್ಬಿಟ್ಟ. ಮಾಯಾ ಹೆಂಗಿದೆ ನೋಡ್ರಿ. ಅದಕ್ಕೆ ಎಲ್ಲಿಯೂ ಪಾತ್ರ ಇಲ್ಲ. ನೀವು ಮಾಯಾ ಇಟ್ಕೊಂಡ್ರಿ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನೀವು ಅಂತ ತಿಳ್ಕೊಂಡು ಮಾಯಾಗೇನು ಏನಿಲ್ಲ, ಅದಕ್ಕೆ ಅಸ್ತಿತ್ವ ಇಲ್ಲ, ಏನೂ ಅಸ್ತಿತ್ವ ಇಲ್ಲ. ಯಾಮ ಈ ಸ್ವಾತಿ ಒಂದ್ಸಲ ಯಾಮ ಅಂತ ಕೂತಿರ್ತದ, ಆವಾಗ ನನಗೆ ಈ ಮಾಯಾನೇ ನೆನಪಾಗ್ತದೆ. ನೀನು ಕೂಗ್ತಿ ಅಂದ್ರೆ ಅದಕ್ಕೆ ಕೂಗ್ತದ, ಅದಕ್ಕೆ ಕೂಗ್ತಿ ಅಂದ್ರೆ ನೀವು ಕೂಗ್ತದ, ಇಬ್ರು ಒಂದೇ ತರ ಕೂಗೋದು. ನೀವು ಏಮ ಒಬ್ರು ಕೆಳಗಿಂದ ಕೂಗ್ತಾರ, ಅವ್ರ ಮೇಲಿಂದ ಕೂಗ್ತಾರ. ಕೂಗಾಡದೆ ಕೂಗಾಡದ ಫೋನ್ ಅವ, ಎಲ್ಲರ ಕೈಗೂ ಫೋನ್ ಅವ, ಮತ್ತು ಫ್ರೀ ಫೋನ್. ಯಾರು ಏನು ಅದಕ್ಕೆ ಏನು ಹಣ ಕಟ್ಟಬೇಕಾಗಿಲ್ಲ, ಸ್ವಾಮೀಜಿ ಕಟ್ತಾರೆ ಹಣ ಇಲ್ಲ. ಆದರೂ ಸಹಿತ ಕೂಗಲ್ ಬಿಡಲ್ಲ, ಸಮಾಧಾನ ಇಲ್ಲ. ಸೇಮ್ ಥಿಂಗ್ ಅಲ್ಲಿ ಹಂಗೆ ಅವ್ರ ಮ್ಯಾಲಿಂದ ಕಿಟಕಿಯಿಂದ ಕೂಡ್ತಾರೆ. ಏ ಅಜ್ಜಿ ನೆನಪಾಗ್ತದೆ, ನಮ್ಮ ಬಳ್ಳಾರಿ ಅಜ್ಜಿ. ನನ್ನ ಹತ್ರ ಒಂದು ಅಜ್ಜಿ ಇತ್ತು, 7-8 ವರ್ಷ ಇತ್ತು, ನಾನು ನೋಡ್ಕೋತಿತ್ತು. ನೀನು ನೋಡಿಲ್ಬಿಡಿ, ನಿಂಗೆ ಗೊತ್ತಿಲ್ಲ. ಫೇಮಸ್ ಅಜ್ಜಿ, ಕರ್ನಾಟಕ ಫೇಮಸ್ ಮಾಮಾಜಿ ಹಂಗ, ಅಜ್ಜಿನೂ ಭಾಳ ಫೇಮಸ್. ಹಾಗೆ ಕಿಟಕಿಯಾಗಿನಿಂದ ಇಡೀ ಹುಬ್ಬಳ್ಳಿ ಕಂಟ್ರೋಲ್ ಮಾಡ್ತಿದ್ದು ನೋಡ್ರಿ. ತನ್ನ ನೋಡಿದ್ರೆ ನಡೆದಾಡಿ ಬರಂಗಿಲ್ಲ, ಮೆಟ್ಲು ಇಳಿದು ಕೋಲಿ ಬರಂಗಿಲ್ಲ. ಏ ಬಾರ ಸೌತಿ ಕಾಯಿ ತಂದ್ಕೊಡು, ಟೊಮೆಟೊ ತಂದ್ಕೊಡು, ಬೇಗ ಬಾ, ಸ್ವಾಮೀಜಿ ಬಂದಾರ. ದಡ್ಡಾರ ಉಪ್ಪ ಬರ್ತಿದ್ದು ಆಟೋ ರಿಕ್ಷಾದವ್ರು, ಅವ್ರು ಇವ್ರು ಬಂದು ಸೇವೆ ಮಾಡೋದು. ಒಂದ್ಸಲ ನಾ ಹೇಳಿದ ಒಂದು ಕೆಲಸ ಮಾಡೋದ್ರಿ, ಇವ್ರು ಈ ಅಜ್ಜಿ ಹೇಳಿದ ಕೆಲಸ ಮಾಡ್ತಾರೆ. ಏನಿರ್ಬೋದು ಗುಟ್ಟಿದ ಆಕೆ ಒಂದು ವಿಶೇಷ ಕಲೆ ಇತ್ತು. ಏನಂದ್ರೆ ಬಂದವ್ರನ್ನ ಯಾರನ್ನೂ ಸಹಿತ ಖಾಲಿ ಕಳಿಸ್ತಿದ್ದದಕ್ಕೆ ಒಂದು ಕಪ್ ಚಾ ಮಾಡಿ ಕೊಟ್ಟೆ ಕಳಿಸ್ತಿದ್ದ. ಹೀಗಾಗಿ ಎಲ್ಲರೂ ಬುಕಿಂಗ್, ಎಲ್ಲರದ್ದು ಬುಕಿಂಗ್ ಆಗಿಬಿಟ್ಟಿತ್ತು. ಆ ಕಿಟಕಿಯಾಗಿನ ಎಲ್ಲ ಕಂಟ್ರೋಲ್ ಮಾಡ್ತಿತ್ತು. ನಮ್ಮ ಮಾಯಾ ನೋಡ್ರಿ, ತಾನು ಎಲ್ಲೂ ಇಲ್ಲ, ಆದ್ರೆ ಎಲ್ಲ ಕಡೆಗೂ ತಾನೇ ಇದ್ದೇನೆ ಅನ್ನೋ ಬರ್ಲಸ್ತು ನೋಡ್ರಿ. ಅದಕ್ಕೆ ನಾ ಹೇಳಿದೆ, ನೋಟ್ಸ್ ಬರೀಬೇಕಾದ್ರೆ ಇಲ್ಲಿ ಅಲ್ಲಿ ಮಾಯಾ ಅಂತ ಪಕ್ಕಕ್ಕೆ ಬರಿಬೇಡ್ರಿ, ಇಲ್ಲಿ ಇಲ್ಲಿ ಮಾಯೆಯನ್ನ ಮೇನ್ ಸ್ಟ್ರೀಮ್ನಲ್ಲಿ ತರಬೇಡ್ರಿ, ಮಾರ್ಜಿನ್ನಲ್ಲಿ ಇಡ್ರಿ. ಅದಕ್ಕೆ ಮೇನ್ ಸ್ಟ್ರೀಮ್ ಲೆಕ್ಕವೇ ಇಲ್ಲ ಅದಕ್ಕೆ. ರಾಷ್ಟ್ರ ಅನ್ನೋ, ಸಮಾಜ ಅನ್ನೋ, ಕುಟುಂಬ ಅನ್ನೋ, ಫ್ರೆಂಡ್ಸ್ ಅಂತ ಕರಿ, ಬಂಧುಗಳನ್ನು, ಸಂಬಂಧಿಕರನ್ನು, ಮಾಯೆ ಯಾವುದಕ್ಕೂ ಸಂಬಂಧ ಇಲ್ಲ. ಆದ್ರೆ ಎಲ್ಲೆಲ್ಲಿಯೂ ಮಾಯೆ ತುಂಬಿಕೊಂಡ್ಬಿಟ್ಟಿದೆ. ಆದ್ದರಿಂದ ಈ ಮಾಯ ಏನ್ ಮಾಡಿದಾಳೆ, ಇವಳು ಅಮಲತರ ತೇಜೋವತಿ. ಈ ಮಾಯ ಹೆಂಗಿದ್ದಾಳೆ? ಅಮಲತರ ತೇಜೋವತಿ. ಮಲ ಅಂದ್ರೆ ಹೊಲಸು, ಅಮಲ ಅಂದ್ರೆ ನಿರ್ಮಲ, ಹೊಲಸಿಲ್ಲದ. ತೇಜೋವತಿ ಅತ್ಯಂತ ಸ್ಫುರದ್ರೂಪಿ, ಬ್ರೈಟ್. ಮಾಯ ಅಲ್ಲ, ಅದು ಹೆಂಗಿದೆ ಅಂತಂದ್ರೆ, ಅದು ಮುಸುಕಿನಂಗೆ ಮಾರ್ನಿಂಗ್ ಫಾಗ್ ಇದ್ದಂಗೆ, ಇಬ್ಬನಿ ಇದ್ದಂಗೆ, ಮಾರ್ನಿಂಗ್ ಫಾಗ್ ಇದ್ದಂಗೆ. ಆ ಕ್ಷಣ ಏನಪ್ಪ, ಜಗತ್ತೆಲ್ಲ ಶೂನ್ಯ ಅನಿಸ್ಬಿಡ್ತದೆ. ಆದರೆ ಕೆಲವೇ ಸಮಯದಲ್ಲಿ ಏನಾಗ್ತದೆ, ಕರಿಕೊಳ್ಳುತ್ತದೆ. ಈ ಮಾಯೆ ಎಲ್ಲಿ ತನಕ ನಾವು ವಿಚಾರ ಮಾಡೋದಿಲ್ಲವೋ ಅಲ್ಲಿವರೆಗೂ ನಮ್ಮನ್ನು ಪೂರ್ಣ ಸುತ್ತ ಹಾಕ್ಕೊಂಡ್ಬಿಟ್ಟಿರ್ತದೆ. ವಿಚಾರ ಪ್ರಾರಂಭ ಮಾಡು, ಮಾಯೆ ನಿಮ್ಮ ಹತ್ರ ಇರುವುದೇ ಇಲ್ಲ, ದೂರ ಹೋಗ್ತದೆ. ಅದಕ್ಕೆ ಮುಂದಿನ ಶಬ್ದ ಹೇಳ್ತಾರೆ, ಸ್ವಾತ್ಮನಿ ತಿರೋಭೂತೆ. ಅತ್ಯಂತ ಬೆಳಕಿನಿಂದ ಕೂಡಿದ ಆತ್ಮ ಸ್ವಾತ್ಮನಿ ತಿರೋಭೂತೆ, ತನ್ನ ಸ್ವರೂಪದಿಂದ ದೂರ ಹೋದಾಗ, ತಿರೋಭೂತೆ ತನ್ನ ಸ್ವರೂಪದಿಂದ ದೂರ ಹೋದಾಗ, ಪುರುಷನು ಪುಮಾನ್ ಮೋಹಾತ್, ಇಮ್ಯುನಿಟಿ ಎಲ್ಲ ಎಂಟರ್ ಆಗ್ತಾನ ಈಗ, ತನ್ನ ಸ್ವರೂಪದಿಂದ, ತನ್ನ ಸ್ವರೂಪದ ಬೆಳಕಿನಿಂದ, ಬೆಳಕಿನ ಸ್ವರೂಪವೇ ಆಗಿರುವಂತಹ ತನ್ನಿಂದ ತಾನು ತಿರುಗಿ ನಿಂತುಕೊಂಡಾಗ, ಅರ್ಥಾತ್ ಅದನ್ನು ಗೌಣ ಮಾಡಿ ಹೊಳಿದಾಗ, ತಿರೋಭೂತಿ ಏನಾಗ್ಬಿಡ್ತದೆ, ಅನಾತ್ಮದಲ್ಲಿ ಮೋಹ ಆಗ್ಬಿಡ್ತದೆ. ಅಮಲತರ ತೇಜೋವತಿ ಸ್ವಾತ್ಮನಿ ತಿರೋಭೂತೆ, ಸ್ವಾತ್ಮನಿ ತಿರೋಭೂತೆ, ತನ್ನ ಸ್ವರೂಪದಿಂದ ಏನಾಗ್ಬಿಟ್ಟ ಅವನೀಗ ತಿರುಗಿ ನಿಂತು ಬಿಟ್ಟ. ಅವಾಗ ಏನಾಗ್ಬಿಡ್ತು, ಅಲ್ಲಿ ಏನೇನೋ ವಸ್ತುಗಳು ಪದಾರ್ಥಗಳು ಕಾಣಿಸುವುದು, ಅದು ಯಾವುದಾದ್ರು ವಿಕ್ಷೇಪ ಶಕ್ತಿ, ಅದು ಇನ್ನೂ ಹೇಳಿಲ್ಲ ಅವ್ರಿಗೆ. ಅಲ್ಲಿ ಏನೇನೋ ಕಾಣಿಸುವಾಗ್ಬಿಟ್ಟು ಇದನ್ನು ಕಳ್ಕೊಂಡ ಅವು ಕಾಣ್ಲಿಕ್ಕತ್ತು. ಅವಾಗ ಏನಾಗ್ಬಿಡ್ತು, ಅವುಗಳಲ್ಲಿ ಅವನಿಗೆ ಮೋಹಾತ್. ಅವಂದ್ರೆ ಯಾವ ಅನಾತ್ಮಾನಂ, ಆ ಅನಾತ್ಮವಾಗಿರುವುದರಲ್ಲಿ ಅವನಿಗೆ ಮೋಹ ಆಗಿಬಿಡ್ತು. ಆವಾಗ ಮೊಟ್ಟ ಮೊದಲನೇ ಮೋಹ ಯಾವುದು, ಶರೀರಂ ಅಹಮಿತಿ. ಮೊದಲನೇ ಮೋಹ ಶರೀರಂ ಅಹಮಿತಿ, ಅಲ್ಲಿಂದ ಎಲ್ಲ ಶುರು ಆಗ್ತದೆ ನೋಡ್ರಿ. ಶರೀರ ನಾನು, ಆದ್ದರಿಂದ ರೋಗ ರುಜಿಗಳಿಗೂ ನನಗವೇ, ಆದ್ದರಿಂದ ದುಃಖ ನೋವು ಆಘಾತ ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ, ಇಲ್ದಿದ್ರು ಕೊಯ್ಯೋ ಕೊಯ್ಯೋ, ಇದ್ರು ಕೊಯ್ಯೋ ಕೊಯ್ಯೋ, ಬೇಕಾಗಿದ್ದು ಬಂದರೂ ಕೊಯ್ಯೋ ಕೊಯ್ಯೋ, ಬೇಕಾದದ್ದು ಬರದೇ ಹೋದರೂ ಕೊಯ್ಯೋ ಕೊಯ್ಯೋ, ಕೊಯ್ ಕೊಯ್ ಕೊಯ್ ಕೊಯ್ ಕೊಯ್. ಯುಗಳ ಮಳೆ ಈ ಸಂಸಾರಿಗಳು ಎಷ್ಟು ರಾಗ ಮಾಡ್ತಾರೆ ಅಂತಂದ್ರೆ ಕಿವಿ ಮರ್ರ ಅಂತ ಹೋಗ್ಬಿಡ್ತಾವ ನೋಡ್ರಿ. ಅವ್ರ ಎದುರು ಕೂತ್ಕೊಂಡು ಕೇಳಿಸ್ಕೋಬೇಕಲ್ಲ ನಾವೆಲ್ಲ. ಅವೆಲ್ಲ ನಮ್ಗೆ ಯಾಕೆ ಹೇಳ್ತೀರ ನೀವು ಅನ್ಬೇಡ್ರಿ, ನಾಳೆ ನೀವು ಹಂಗೆ ಕೂಡ್ಬೇಕಾಗ್ತದೆ, ಎಲ್ಲ ಕೇಳ್ಬೇಕಾಗ್ತದೆ. ಅಲ್ಲಿಗೂ ನೀವು ತಾಳ್ಮೆ ಕಳ್ಕೋಬಾರ್ದು. ಓ ಹೌದಾ, ಅಯ್ಯೋ ಪಾಪ, ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು ಬಿಡ್ರಿ. ನೋ ವೇ, ಇಲ್ದವ್ರು ಯಾರು ಬರ್ತಾರೆ ನಿಮ್ಮ ಹತ್ರ ಮೂರ್ಸೈತಿ ಯಾರು ನೋಡೋದಿಲ್ಲ. ಏ ಬಿಡ, ಭಯಂಕರ ಭಯಂಕರ ಸೊಕ್ಕಿನವ ಇದ್ದಾನ. ನೀವು ಹಂಗೆ ಮಾಡಿದಾಗ ಅವ್ರು ಹಿಂಗೆ ಮಾಡ್ತಾರೆ ನಿಮ್ಮನ್ನು, ಅವ್ರು ಹಿಂಗೆ ಮಾಡಿದಾಗ ನೀವು ಹಂಗೆ ಮಾಡ್ತೀರಿ. ಬೇರೆ ದಾರಿ ಇಲ್ಲ. ಸಂಸಾರದೊಳಗೆ ಈ ನೋವುಗಳು, ಆಘಾತಗಳು, ಹಿಂಸೆಗಳು, ನಿರಾಶೆಗಳು ತುಂಬಿವೆ, ತುಳುಕಿವೆ. ರೋಗ ರುಜಿ ಮದ ಶೋಕಗಳು ತುಂಬಿಕೊಂಡ್ಬಿಟ್ಟು ಅದಕ್ಕೆ ಚಿನ್ಮಯಾನಂದರಿಗೂ ಪೂಜ್ಯ ಸ್ವಾಮೀಜಿಗೂ ಹಲವಾರು ಸಂಗತಿಗಳಲ್ಲಿ ವ್ಯತ್ಯಾಸ, ಹಲವಾರು ಸಂಗತಿಗಳಲ್ಲಿ ಅಮೋಘವಾದ ಫಲವನ್ನು ಕೊಟ್ಟಾವೆ. ಅವರ ಪದ್ಧತಿಯಲ್ಲಿಯೂ ಇವರ ಪದ್ಧತಿಯಲ್ಲಿ ಇದು ತುಲನೆ ಮಾಡುವುದಲ್ಲ, ಇವು ವಾಸ್ತವಿಕತೆಗಳು. ಇಬ್ಬರು ಸ್ವಾಮೀಜಿಗಳ ವಾಸ್ತವಿಕತೆಗಳು. ಬ್ರಹ್ಮಚಾರಿ ಕೋರ್ಸ್ ಮುಗಿದ್ಮೇಲೆ, ಈ ಬ್ರಹ್ಮಚಾರಿಗಳು ದೀಕ್ಷಾ ತಗೊಂಡು ಹೊರಗಡೆ ಹೋದ್ಮೇಲೆ ಇವ್ರು ಎಲ್ಲಿರಬೇಕು, ಎಲ್ಲರೇ ಇಟ್ಕೋ, ನನ್ನ ಸಂಬಂಧ ಇಲ್ಲ, ಹೋಗು. ಇದು ಯಾರಿದು, ಚಿನ್ಮಯಾನಂದ. ದಯಾನಂದ ಹೆಂಗದ, ಏನಪ್ಪಾ ನಿಂಗೆ ಯಾವ ಇವರಿಗೆ ಮನಸ್ಸದ ಎಂಥವ್ರು ಹೌದಾ? ನೋಡು ನಾಳೆ ಸಾಯಂಕಾಲ ನಾನು ಭೇಟಿಯಾಗುವ. ಅಷ್ಟೊಳಗೆ 10-20 ಕಡೆ ಫೋನ್ ಮಾಡಿ ಒಂದು ಬಾಡಿಗೆ ಮನೆ ಹುಡುಕಿ ಅಥವಾ ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳೋಕೆ ರೆಡಿ ಮಾಡಿಕೊಂಡು ಅದು ನೋಡು ಇಂಥ ಅಡ್ರೆಸ್ನ ಹೋಗು, ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅದು, ಅಲ್ಲಿ ನಿನಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡೀನಿ, ಅಲ್ಲಿ ಹೋಗಿದ್ಬಿಡು, ಚೆನ್ನಾಗಿ ಪಾಠ ಮಾಡಪ್ಪ, ಕ್ಲಾಸ್ ಮಾಡಪ್ಪ, ಚೆನ್ನಾಗಿ ಸಾಧ್ಯ ಮಾಡಪ್ಪ ಅಂತ ಹೇಳಿ ಕಳಿಸಿ ತಿಂಗಳ 10,000 ರೂಪಾಯಿ ಕೈ ಕೊಡು. ಇದು ಚಿನ್ಮಯ ಅಂದ್ರೆ ಮೆಥಡ್ ಹಂಗಲ್ಲ, ನೀವು ಎಲ್ಲರೂ ಬಿದ್ದಕೋ ಎಲ್ಲರೂ ಎದ್ದಕೋ ಹೋಗಿ ಅಂತ ಕಳಿಸ್ಬಿಡು. ನಾ ಸೀದಾ ಬಂದೆ ಸಿದ್ದಾಳ ಮಠಕ್ಕೆ, ಹುಬ್ಬಳ್ಳಿಯಾಗಿ ಪ್ರಸಿದ್ಧ ಅಲ್ಲ, ಬಂದು ಕಟ್ಟಿ ಮೇಲೆ ಮಲ್ಕೊಂಡೆ. ಅಲ್ಲೇ ನಮ್ಮ ಲೈಫ್ ಸ್ಟಾರ್ಟ್ ಆಯ್ತು. ಬಳ್ಳಾರಿಯೊಳಗೆ ಮಂಜುನಾಥ ದೇವಸ್ಥಾನ, ಹುಬ್ಬಳ್ಳಿಯೊಳಗೆ ಸಿದ್ದಾಳ ಮಠ ಮಲ್ಕೋದು. ಹಂಗೆ ಒಬ್ಬೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಆಗ್ತಾರೆ, ನಮಗೇನು ಸನ್ಯಾಸಿಗಳು ಭೇಟಿ ಆಗ್ತಾರೆ, ನಾವು ಯಾರು ಭೇಟಿ ಆಗ್ತಾರೆ? ಎಲ್ಲ ಶ್ರೀಮಂತರು, ವ್ಯಾಪಾರಸ್ಥರು ಅಥವಾ ನೌಕರದಾರರು, ರೈತಾಪಿ ಜನ, ಗ್ರಾಮೀಣ ಜನ ಎಲ್ಲ ಭೇಟಿ ಆಗ್ತಾರೆ ನಮಗೆ. ನೀ ಹಂಗಿದ್ರೆ ನೀವು ಮಸ್ತ್ ಬಿಕ್ಕಿ ಅಪಾರ್ಟ್ಮೆಂಟ್ ನೋಡ್ಕೊಂಡಿದ್ರೆ ನಿಂಗೆ ಯಾರು ಭೇಟಿ ಆಗ್ತಾರಪ್ಪ? ಆ ಅಪಾರ್ಟ್ಮೆಂಟ್ ನೋಡಕಿನವ್ರೆ ಯಾರು ಬರೋದು ನಿನ್ನ ಹತ್ರ? ಅಲ್ಲಿ ನೋಡ್ಬಿಡು, ನೋಡ ವ್ಯತ್ಯಾಸದೇ ಇಲ್ಲ. ಅದಕ್ಕೆ ಇಲ್ಲಿಂದ ಹೊರಗೆ ಹೋದಾಗ ನಂಗ ಹಾತ್ ಜಯ ಅರಕ್ ನಿರಂಜನ ಅಂತ ಹೋಗ್ಬೇಕು. ನಿನ್ನ ಪ್ರಾರ್ಥದೊಳಗ, ನಿನ್ನ ವಾಕ್ಶಕ್ತಿಯೊಳಗ, ನಿನ್ನ ಅಧ್ಯಯನ ಶಕ್ತಿಯೊಳಗ, ನಿನ್ನ ಅಧ್ಯಯನ ತಪಸ್ಸೊಳಗ ಏನು ಬರುವುದಿಲ್ಲ, ಬರ್ತದ ಏನು ಬರುವುದಿಲ್ಲ, ಬರುವುದಿಲ್ಲ, ರೆಡಿ ಇದೀನ? ಯಾರು ರೆಡಿ ಆಗ್ತಾರೆ? ಅದು ಈಗಿನ ಕಾಲಕ್ಕೆ 21ನೇ ಶತಮಾನ. ನಿಮ್ಮನ್ನಂತೂ ಸಾರಾ ಸಗಟಿ ಯಾರು ರೆಡಿ ಇರಲಿಕ್ಕಿಲ್ಲ. ಇಟ್ಸ್ ಎ ಲೈಫ್ ಆಫ್ ಚಾಲೆಂಜ್. ಆ ಮಾಯೆ ನಮ್ಮನ್ನು ಎಷ್ಟು ಸುತ್ತ ಹಾಕೊಂಡ್ಬಿಟ್ಟಿದೆ ಅಂತಂದ್ರೆ ನಮಗೆ ಎಲ್ಲವೂ ಸತ್ಯ ಅನಿಸ್ಬಿಡ್ತವೆ. ಯಾವಾಗ ಈ ಫ್ಯಾಮಿಲಿ ಒಳಗೆ ಇರ್ಲಿಕ್ಕೆ ಶುರು ಮಾಡ್ತೀರಿ, ಒಂದೊಂದು ಹೊಡೆತ ಬೀಳಿ ಶುರು ಆಗ್ತವೆ ನೋಡ್ರಿ, ಒಂದೊಂದು ಹೊಡೆತ. ಕೊನೆಗೆ ಆ ಮನೆ ಈ ಮನೆ ಅನ್ಕೋತ ಒಂದ್ ದಿವಸ ಏನಂತಾರೆ, ಸ್ವಾಮೀಜಿ ಅಲ್ಲೇ ಇದೆ ನೀವೇ ಹಾಕೊಂಡು ಬಡಿಸ್ಕೊಂಡ್ಬಿಡ್ರಿ ಸ್ವಾಮೀಜಿ. ಮುನಿ ಮತ್ತೊಂದು ದಿವಸ ಏನಾಗ್ತದೆ, ಎದ್ದು ಅಡ್ಡಾಡ್ಲಿಕ್ಕೆ ಆಗೋಗ್ತೀರಿ ಸ್ವಾಮೀಜಿ, ನೀವೇ ಕುಕ್ಕರ್ ಇಟ್ಟು ಮಾಡಿ ನಮಗೂ ಸ್ವಲ್ಪ ಹಾಕ್ಬಿಡ್ರಿ. ಎಲ್ಲಾನು ಮಾಡಿಸ್ಕೊಂಡೀನಿ, ಎಲ್ಲಾನು ಮಾಡಿದ್ದೀನಿ, ಎಲ್ಲ ಬರ್ತದ, ಚಪಾತಿ ಬರ್ತದ, ಸಾಂಬಾರ್ ಮಾಡಿ ಬರ್ತದ, ಚಟ್ನಿ ಮಾಡಿ ಬರ್ತದ, ಪಕೋಡ ಮಾಡಿ ಬರ್ತದ, ಗುಲಾಬ್ ಜಾಮೂನ್ ಅಂತೂ ಎಕ್ಸ್ಪರ್ಟ್, ಫಸ್ಟ್ ಕ್ಲಾಸ್ ಮಾಡ್ತೀನಿ ಜಾಮೂನ್. ಚಾಯ್ ಕಾಫಿ ಬರ್ತದೆ, ಏನ್ ಬೇಕು ಸಾಕಲ್ಲ, ಮನುಷ್ಯ ಬದಿ ಕುಡಿಲಿಕ್ಕೆ ದೋಸೆ ಮಾಡಿ ಬರ್ತದೆ ಸಾಕಲ್ವ. ನಾವು ಈ ಪ್ರಪಂಚದೊಳಗೆ ಇದ್ದುಕೊಂಡ ಸಾಧಿಸಬೇಕಾಗಿದೆ. ಪ್ರಪಂಚದಿಂದ ನಾವು ಸಪರೇಟ್ ಆಗಿದ್ದುಕೊಂಡು ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದೊಳಗೆ ಇದ್ದು ಸಾಧಿಸೋದು ಅಂದ್ರೆ ಏನು, ಎವ್ರಿಡೇ ದೇರ್ ಇಸ್ ಎ ಟೆಸ್ಟ್. ನಿಮ್ಮ ವಿರುದ್ಧ ಮಾತಾಡ್ತಾರೆ, ನಿಮ್ಮ ಕ್ರಿಟಿಸೈಸ್ ಮಾಡಿ ಮಾತಾಡ್ತಾರೆ, ನಿಮ್ಮನ್ನ ಕೀಳಾಗಿ ಮಾತಾಡ್ತಾರೆ. ಬೆಸ್ಟ್ ಅಂದ್ರೆ ಬಳ್ಳಾರಿ ಅಖಾಡ, ಹೊಗಳೋರಿಗೂ ಕೊರತಿಲ್ಲ, ತೆಗಳೋರಿಗೂ ಕೊರತಿಲ್ಲ, ಹೋಗಕ್ಕ ಅದಕ್ಕೆ ಈ ತಿರೋಭೂತೆ ಅನಾತ್ಮದಲ್ಲಿ ಯಾವಾಗ ಮೋಹ ಆಗ್ತದೆ ಅವರ ಕೈಕೈರಾಗ ತಪ್ಪೋದಿಲ್ಲ. ನೀವು ಕೌನ್ಸಿಲಿಂಗಿಗೆ ಕೂತ್ಕೊಳ್ರಿ, ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟ ಹೇಳ್ಬೇಕಾಗ್ತದೆ. ಪ್ರತಿಯೊಬ್ಬರ ಮನೆಯಾಗೂ ಒಂದು ಕೌನ್ಸಿಲಿಂಗ್ ಇರುವುದಪ್ಪ. ಅದಕ್ಕೆ ಈ RSS-ನವ್ರು ನೋಡಿ ಅವ್ರು ಹೆಂಗೆ ಮಾಡ್ತಾರೆ, ಸೋಮವಾರ ಇಂಥವ್ರ ಮನೆ, ಮಂಗಳವಾರ ಇಂಥವ್ರ ಮನೆ, ಬುಧವಾರ ಇಂಥವ್ರ ಮನೆ, ಒಂದೊಂದು ದಿವಸ ಒಂದೊಂದು ಮನೆಗೆ ಏನು ಮಾಡ್ತಾರೆ, ಭಿಕ್ಷಾ ಹೋಗ್ತಾರೆ, ಒಂದು ಕಡೆ ಇರುವುದು ಅದು. ಹಂಗೆ ಉತ್ಸಾಹ ಕೊಟ್ಬಿಟ್ಟಾರ, ಅವ್ರಿಗೆ ಮಾಹಿತಿ ಬರ್ತಿರ್ತಾವ, ಇವ್ರ ಮನೆಯಾಗ ಏನು ಮಾಡ್ದ ಲಫಡಾ ಕೆಲಸ, ಇವ್ರ ಮನೆಯಾಗ ಏನು ಮಾಡ್ದ ಅವೆಲ್ಲ ಮಾಹಿತಿ ಬರ್ತಿರ್ತಾವ. ಅವ್ರದ್ದೇ ಒಂದು ಸರ್ಕಲ್ ಇರ್ತದೆ, ಆ ಸರ್ಕಲ್ ಹೋಗಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಿರ್ತಾರೆ. ಅವಂಗೇನೋ ಶಾಖಾ ಪ್ರಮುಖ ಏನಂತಾರ ಅವನಿಗೆ, ಹಾಗೆಯೇ ಅನಾತ್ಮದಲ್ಲಿ ಆತ್ಮ ಬುದ್ಧಿ ಇವನಿಗೆ ಉಂಟಾಗ್ತದೆ ಅಜ್ಞಾನದಿಂದಾಗಿ. ಹೀಗೆ ಉಂಟಾದಾಗ ಏನ್ ಮಾಡ್ತಾನೆ ಇವನು, ಅದರೊಳಗೆ ಮೋಹಿತನಾಗ್ತಾನೆ. ಅಹಮಿತಿ ಶರೀರಂ ಅಹಮಿತಿ ಕಲಯತಿ, ಕಲಯತಿ ಅಂದ್ರೆ ತಿಳಿಯುತ್ತಾನೆ, ಆ ರೀತಿ ಅವನು ಅರ್ಥ ಮಾಡ್ಕೋತಾನೆ, ಏನು ಶರೀರವೇ ನಾನು ಎಂದು ಗುರುತಿಸುತ್ತಾನೆ. ತತಃ ಆನಂತರ ಬರ್ಕೊಡ್ರಿ, ವಿಕ್ಷೇಪಾಖ್ಯ ರಜಸ, ತತಃ ವಿಕ್ಷೇಪಾಖ್ಯ ರಜಸ, ಉರುಶಕ್ತಿ ಕಾಮಕ್ರೋಧ ಪ್ರಭೃತಿಭಿ, ಕಾಮಕ್ರೋಧ ಪ್ರಭೃತಿಭಿ ಪ್ರಭೃತಿಭಿ ಬಂಧನ ಗುಣೈ, ಅಮುಂ ಪರಂ ವ್ಯಥಯತಿ. ಹೆಂಗ್ ಸಂಸಾರ ಶುರುವಾತ್ನವ್ರು ಒಂದ್ಸಲ ಅನಾತ್ಮದ ಮೋಹ ಆದ ನಂತರ, ತತಃ ಆನಂತರ ಈ ಮಾಯೆಯಲ್ಲಿಯ ವಿಕ್ಷೇಪ ಶಕ್ತಿ ಅಂತ ಒಂದಿದೆ ಅಂತ ಹೇಳಿದ್ದಿಲ್ಲ ನಿನ್ನೆ ನಾನು? ಮಾಯೆಗೆ ಎರಡು ಶಕ್ತಿಗಳು, ಒಂದು ಮುಚ್ಚಿ ಹಾಕೋದು, ಇನ್ನೊಂದನ್ನು ಸೃಷ್ಟಿ ಮಾಡೋದು, ಆವರಣ ಶಕ್ತಿ, ಮತ್ತೊಂದು ವಿಕ್ಷೇಪ ಶಕ್ತಿ. ಈ ವಿಕ್ಷೇಪ ಶಕ್ತಿ ಅಂತ ಹೇಳಿದ್ನಲ್ವ, ಈ ವಿಕ್ಷೇಪ ಶಕ್ತಿ ಏನ್ ಮಾಡ್ತದೆ ಅಂತಂದ್ರೆ, ಎರಡಿಂದ ಬಂತು ಮತ್ತೆ ನೋಡ್ರಿ, ರಜಸ್ಸಿನಿಂದ ಬಂದಿದೆ ಇದು ವಿಕ್ಷೇಪ ಶಕ್ತಿ. ಇದು ಉರು ಶಕ್ತಿ ಅಂದ್ರೆ ಭಾರಿ ಗಟ್ಟಿ ಆದದ್ದು, ಭಾರಿ ಬಲವಾದಂತ ಶಕ್ತಿ. ಮುಚ್ಚಿ ಹಾಕೋದು ಭಾರಿ ಸಪ್ಪೆ, ಅದೇನು ಇಲ್ಲ, ಸುಮ್ಮನೆ ಹೋಗಿ ಬ್ಲ್ಯಾಂಕೆಟ್ ಹಚ್ಚಿ ಬಂದ್ರು. ವಿಕ್ಷೇಪ ಶಕ್ತಿ ಇಷ್ಟು ಜೋರಾಗಿ ಬರ್ತದೆ ರಜಸ್ನಿಂದ ಅಂತಂದ್ರೆ, ನಿನ್ನ ಮನಸ್ಸಿನೊಳಗೆ, ನಿನ್ನ ಬುದ್ಧಿಯೊಳಗೆ ಕಾಮ ಕ್ರೋಧ ಇವೆಲ್ಲವನ್ನು ಹುಟ್ಟಾಕಿಬಿಡ್ತದೆ. ಅವಷ್ಟು ಏನು ಬಂಧನ ಗುಣೈಹಿ, ನಿನ್ನನ್ನು ಬಂಧಿಸುವಂತಹ ಶಕ್ತಿಗಳನ್ನು ಹೊಂದಿರುವ ಮಹಾ ರಾಕ್ಷಸರು, ಗುಂಡಾಗಳು, ಮಹಾ ರಾಕ್ಷಸರು ಗುಂಡಾಗಳು, ಕಾಮ ಕ್ರೋಧ ಪ್ರಭೃತಿ ಬಂಧನ ಗುಣೈಹಿ, ಅವು ಬಂದು ಒದಗಿ ನಿನಗೆ ಎರಗಿ ಬಂದು ಅಮುಂ ಪರಂ ವ್ಯಥಯತಿ, ಅವನನ್ನ ಅಂದ್ರೆ ಜೀವಾತ್ಮನನ್ನ ಪರಂ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ವ್ಯಥಯತಿ, ವ್ಯಥೆಗೆ ಒಳಪಡಿಸುತ್ತವೆ. ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ ಅಂತಿರ್ತಾನೆ ಹಂಗೆ. ಯಾರು ಜೀವಾತ್ಮ? ಯಾಕೆ ಅನಾತ್ಮದಲ್ಲಿ ಇವನಿಗೆ ಇರುವಂತಹ ಮೋಹ? ಅನಾತ್ಮದಲ್ಲಿ ಮೋಹ ಯಾಕಾಯ್ತು? ವಿಕ್ಷೇಪ. ವಿಕ್ಷೇಪ ಯಾಕಾಯ್ತು? ಆ ಅಜ್ಞಾನದಿಂದಾಗಿ. ಅಜ್ಞಾನ ಏನ್ ಮಾಡ್ತು? ತನ್ನ ಸ್ವರೂಪದ ಎಚ್ಚರವನ್ನ ತಪ್ಪಿಸ್ತು. ಸ್ವರೂಪದ ಎಚ್ಚರವನ್ನ ಅಜ್ಞಾನವು ತಪ್ಪಿಸಿದಾಗ ವಿಕ್ಷೇಪ ಶಕ್ತಿ ಬಂದು ಅನಾತ್ಮದಲ್ಲಿ ನನ್ನ ಮೋಹಿತನನ್ನಾಗಿ ಮಾಡಿದಾಗ ರಾಗದ್ವೇಷಗಳಿಗೆ ಹುಟ್ಟಿಕೊಂಡು ಪ್ರವೇಶ ಆಗಿ ಆ ರಾಗದ್ವೇಷಗಳಿಂದಾಗಿ ಮನಸ್ಸು ಗೊಂದಲ ಆಗಿ ವ್ಯಥಯತಿ, ಪರಂ ವ್ಯಥಯತಿ, ಚೆನ್ನಾಗಿ ಇವನನ್ನ ಚಟ್ನಿ ಮಾಡಿಬಿಡ್ತಾನೆ. ಥ್ಯಾಂಕ್ ಯು. ಅದೇ ಆಕ್ಚುಲಿ ಚಟ್ನಿ ಶಬ್ದ ಅದು ಬ್ರಹ್ಮಾದಿ ಶಬ್ದ. ಹಾ, ಅದು ನಾನು ಅವರಿಂದ ಪಿಕಪ್ ಮಾಡ್ಕೊಂಡೆ. ಬ್ರಹ್ಮಾದಿ ನನ್ನ ಗುರು ಗೊತ್ತದೆ ನಿಮಗೆ, ನನ್ನ ಸೀನಿಯರ್ ಹೌದು, ಆದರೆ ನನ್ನ ಗುರುನೂ ಹೌದು. ನನಗೆ ಈ ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರು. ದೊಡ್ಡ ಕಥೆ ಇದೆ ಅದು. ಈ ಮಾರ್ಗ ಹೋಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟವರು ಬ್ರಹ್ಮಾಜಿ. ಮತ್ತು ಇಷ್ಟೇ ಅಲ್ಲ, ನಾನು ಕೋರ್ಸ್ ಇರೋ ಪೂರ್ವದಲ್ಲಿ ಕೂಡ ಅವ್ರ ಕೋರ್ಸ್, ನನಗಿದ ಒಂದು ಬ್ಯಾಚ್ ಸೀನಿಯರ್ ಅವರು, ಅವ್ರ ಕೋರ್ಸ್ನಾಗ ನಾನು ಹೋಗಿ ಅವ್ರ ರೂಮ್ನಾಗೆ ಇರ್ತಿದ್ದೆ, ಕನ್ನಡದವ್ರಲ್ಲ, ಅವ್ರ ರೂಮ್ನಾಗೆ ನಾನು ಇರ್ತಿದ್ದೆ. ಸೊ ವಾರಕ್ಕೊಂದು ದಿವಸ ಹೋಗ್ತಿದ್ದಲ್ಲ ಮುಂಬೈಗೆ, ಅವ್ರ ರೂಮ್ನಾಗ ನಾನು ಇರ್ತಿದ್ದೆ. ಹೀಗಾಗಿ ಅನೇಕ ರೀತಿಯಲ್ಲಿ ನನಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ, ಅವರು ನಾನು ಎಂದೂ ಮರೆಯೋಕ್ಕಾಗೋದಿಲ್ಲ. ಬ್ರಹ್ಮಾಜಿ ಚಟ್ನಿ ಮಾಡ್ತಾರೆ ಅಂತ ಹೇಳ್ತಾರೆ, ಚಟ್ನಿ ಹೀಗೆ ಉಪಯೋಗ ಮಾಡ್ತಾರೋ ಚಟ್ನಿ, ಚೆನ್ನಾಗಿ ಚಟ್ನಿ ಮಾಡ್ತಾರೆ.